इसी तरह बंगलुरु के रहने वाले परमेश्वरन कृष्णा अय्यर ने राष्ट्रीय बांस मिशन के सहयोग से आधुनिक प्रोसेसिंग तकनीकों को अपनाकर अपने बांस उद्यम को विकसित किया है। विद द हेल्प ऑफ नेशनल बैम्बू मिशन वी मैकेनाइजिंग ईच एंड एवरी प्रोसेस फ्रॉम बैम्बू अनलोडिंग टू ट्रीटमेंट टू फर्नीचर मेकिंग प्रोसेस। किसानों की आय में वृद्धि हो, इसी मिशन के सृजन की दिशा में महत्वपूर्ण भूमिका निभा रहा है बांस उद्योग, जिसके माध्यम से देश के कोने कोने से लोग आमदनी के इस नए विकल्प से जुड़ रहे हैं। वहीं बांस स्थायी विकास में भी अत्यधिक अहम है, जिसे बढ़ावा देकर भारत विश्व की ग्लोबल वार्मिंग की चुनौतियों से लड़ने में महत्वपूर्ण भूमिका निभाते हुए एक बेहतर भविष्य का निर्माण कर रहा है। ರೈತ ಬಾಂಧವರಿಗೆಲ್ಲ ನಮಸ್ಕಾರ. ಮೊದಲಿಗೆ ಮಣ್ಣಿನ ಆರೋಗ್ಯ ನಿರ್ವಹಣೆಗಾಗಿ ರೈತರು ಅನುಸರಿಸಬೇಕಾದ ಕೆಲವು ಬಿತ್ತನೆ ಪೂರ್ವಕ ಕ್ರಮಗಳು, ಈ ಕುರಿತು ಡಾಕ್ಟರ್ ಟಿಎಸ್ ವಾಗೀಶ್ ಅವರೊಡನೆ ಸಂದರ್ಶನ ಕೇಳೋಣ. ಸ್ನೇಹಿತರೆ, ಮಳೆಗಾಲಕ್ಕೆ ಮೊದಲು ಈ ಮಣ್ಣು ಪರೀಕ್ಷೆ ಬಗ್ಗೆ ಅಥವಾ ಈ ಒಟ್ಟಾರೆ ಮಣ್ಣಿನ ಆರೋಗ್ಯ ಸುಧಾರಣೆ ಬಗ್ಗೆ ಚಿಂತನೆ ಮಾಡಲಿಕ್ಕೆ ಇದೊಂದು ರೀತಿಯ ಒಳ್ಳೆ ಕಾಲ ಇದು. ಇಂಥ ಸಂದರ್ಭ ಇರಬೇಕಾದ್ರೆ ಈ ಬಗ್ಗೆ ನಾವು ಹೆಚ್ಚಿನ ಮಾಹಿತಿಯನ್ನು ಮಾಡ್ಕೊಳ್ಳೋದು, ಹೇಗೆ ಮಣ್ಣು ಪರೀಕ್ಷೆನ ಮಾಡಬೇಕು, ಅದರ ಸುಧಾರಣೆ ಏನು ಮಾಡಬೇಕು, ಸಮಸ್ಯೆಗಳು ಹೇಗೆ ನಾವು ಗುರುತು ಮಾಡ್ಕೋಬೇಕು, ಈ ಎಲ್ಲ ಮಾಹಿತಿನ ನಮ್ಮ ಡಾಕ್ಟರ್ ಟಿ ಎಸ್ ವಾಗೀಶ್ ಅವರಿಂದ ಮಾಹಿತಿಯನ್ನು ಮಾಡ್ಕೊಳ್ಳೋಣ. ನಮಸ್ಕಾರ ಡಾಕ್ಟರ್ ವಾಗೀಶ್ ಅವರಿಗೆ. ನಮಸ್ಕಾರ. ಈಗ ಈ ಏನು ಮಣ್ಣು ಪರೀಕ್ಷೆ ಮತ್ತೆ ಮಣ್ಣಿನ ಸುಧಾರಣೆ ಅಂತ ಎರಡು ವಿಚಾರಗಳನ್ನ ನಾವು ಈಗ ಪ್ರಸ್ತಾಪ ಮಾಡ್ತಾ ಇದ್ದೀವಿ. ಏನು ಹಾಗಂದ್ರೆ ಅಂದ್ರೆ ಈಗ ನೋಡಿ, ಈ ಕಾಲ ಏನಿದೆ, ಈಗ ಬಿತ್ತನೆ ಪೂರ್ವ ಕಾಲ ಅಂತ ನೀವು ಹೇಳ್ತಾ ಇದ್ರಲ್ಲ, ಬಹಳ ಸರಿಯಾಗಿ ಹೇಳಿದ್ರೆ ಈ ತಿಂಗಳಲ್ಲಿ ಈಗ ನಮ್ಮ ಪ್ರಕಾರ ರೈತರಿಗೆ ಇದು ಆರಾಮಾಗಿರ್ತಕ್ಕಂಥ ಕಾಲ ಅಲ್ಲ ಇದು ಅಂತೇಳಿ, ಮುಂದಿನ ಒಂದು ಕೃಷಿಗೆ ಒಂದು ಬುನಾದಿ ಹಾಕ್ಲಿಕ್ಕೆ, ಭದ್ರವಾದ ಒಂದು ತಯಾರಿ ಮಾಡ್ಕೊಳ್ಲಿಕ್ಕೆ ಬಹಳ ಸರಿಯಾದ ಕಾಲ. ಈ ಕಾಲವನ್ನ ರೈತರು ಸರಿಯಾಗಿ ಉಪಯೋಗಿಸ್ಕೋಬೇಕು ಅಂತ ನಾನು ಹೇಳ್ತಾ ಇರೋದು. ಉಪಯೋಗಿಸಬೇಕು ಅಂದ್ರೆ ನೀವು ಹೇಳಿದಾಗೆ ಅದು ಮಣ್ಣು ಪರೀಕ್ಷೆ ಮಾಡೋದ್ರ ಮುಖಾಂತರ ಇರ್ಬೋದು, ಅಥವಾ ಕೊಟ್ಟಿಗೆ ಗೊಬ್ಬರ ಕಾಂಪೋಸ್ಟ್ ನ ತಯಾರು ಮಾಡೋ ಮುಖಾಂತರ ಇರ್ಬೋದು, ಹಸಿರೆಲೆ ಗೊಬ್ಬರದ ಮುಖಾಂತರ ಇರ್ಬೋದು, ಹೀಗೆ ಅನೇಕ ಪೂರ್ವಭಾವಿ ಕಾರ್ಯಕ್ರಮಗಳನ್ನ ರೈತರು ಮಾಡ್ಲಿಕ್ಕೆ ಇಲ್ಲಿ ಅವಕಾಶ ಇದೆ. ಮುಖ್ಯವಾಗಿ ಮಣ್ಣು ಪರೀಕ್ಷೆ ಮಾಡಿಸ್ಕೊಂಡ್ರೆ ಅದರಲ್ಲಿರ್ತಕ್ಕಂತಹ ಲೋಪದೋಷಗಳನ್ನು ತಿಳಿದುಕೊಂಡು ಮಣ್ಣಿನ ಆರೋಗ್ಯವನ್ನ ಒಟ್ಟಾರೆ ಕಾಪಾಡಿಕೊಂಡು ಒಂದು ಒಳ್ಳೆ ಕೃಷಿ ಮಾಡಲಿಕ್ಕೆ ಸಾಧ್ಯತೆ ಇದೆ. ಇದು ಬಹಳ ಸೂಕ್ತವಾದ ಕಾಲ ಅಂತ, ಇದು ಒಳ್ಳೆ ಸಮಯ ಇದು ಅಂತ ಹೇಳ್ಬಿಟ್ಟು. ಈಗ ಏನಪ್ಪಾ ಅಂದ್ರೆ, ಬೆಳೆ ಉತ್ಪಾದನೆ ಚೆನ್ನಾಗಬೇಕು ಅಂದ್ರೆ ಮಣ್ಣಿನ ಆರೋಗ್ಯ ಇಲ್ಲಿ ಬಹಳ ಪ್ರಮುಖವಾದಂತ ವಿಷಯ ತಾವು ಹೇಳ್ತಕ್ಕಂಥದ್ದಲ್ವೇ. ಈ ಮಣ್ಣಿನ ಆರೋಗ್ಯದ ಬಗ್ಗೆ ತಾವು ಮಾತಾಡ್ತಾ ಇದ್ರಿ. ಒಳ್ಳೆ ಕೃಷಿಗೆ ಆರೋಗ್ಯಕರವಾದಂತಹ ಮಣ್ಣಿನ ಗುಣಲಕ್ಷಣಗಳು ಏನಿರಬೇಕು, ಒಳ್ಳೆ ಮಣ್ಣು ಅಂತ ಹೇಳ್ಬೇಕಾದ್ರೆ ಏನೆಲ್ಲ ನಾವು ಅಲ್ಲಿ ಕಾಣಬೇಕು ಅಂತ. ಈಗ ಆರೋಗ್ಯಕರವಾದ ಮಣ್ಣು ಅನ್ನೋದಕ್ಕೂ ಒಂದು ಫಲವತ್ತಾದ ಮಣ್ಣು ಅನ್ನೋದಕ್ಕೂ ಸ್ವಲ್ಪ ವ್ಯತ್ಯಾಸ ಇದೆ. ಇದನ್ನ ನಮ್ಮ ರೈತರು ತಿಳ್ಕೊಬೇಕು. ಈಗ ಒಂದು ಭೂಮಿ ಫಲವತ್ತಾಗಿದ ತಕ್ಷಣ ಅದು ಒಳ್ಳೆ ಬೆಳೆ ಬರುತ್ತೆ ಅನ್ನೋ ಒಂದು ಸಂಭವ ಇದೇನು ಇರ್ಬೋದು. ಈಗ ನಾನು ಹೇಳ್ತೇನೆ ನೋಡಿ, ಒಂದು ಒಳ್ಳೆ ಫಲವತ್ತಾದ ಭೂಮಿ ಇದ್ದು ಯಾವಾಗ್ಲೂ ಅದರಲ್ಲಿ ನೀರು ನಿಲ್ತಾ ಇದ್ರೆ, ಬಸಿ ಸರಿಯಾಗಿ ಆಗದೆ ಇದ್ರೆ, ಖಂಡಿತವಾಗೂ ಬೆಳೆಗೆ ತೊಂದರೆ ಆಗ್ತದೆ. ಅದರಿಂದ ಮಣ್ಣಿನ ಒಂದು ಒಟ್ಟಾರೆ ಆರೋಗ್ಯವನ್ನು ನಾವು ಕೃಷಿಗೆ ಕಾಪಾಡ್ಕೊಂಡು ಬರಬೇಕು ಅಂತ ಹೇಳ್ತೀವಿ. ಒಟ್ಟಾರೆ ಆರೋಗ್ಯ ಅಂದ್ರೆ ಒಂದು ಉತ್ತಮವಾದ ಆರೋಗ್ಯಕರವಾದ ಮಣ್ಣು ಅಂದ್ರೆ ಅದರಲ್ಲಿ ಅನೇಕ ಗುಣಲಕ್ಷಣಗಳು ಸಮ್ಮಿಳಿತವಾಗಿರ್ತವೆ. ಅಂದ್ರೆ ಈಗ ಅನೇಕ ಲಕ್ಷಣಗಳು ಇರ್ತವೆ, ಈಗ ಕೆಲವು ಭೌತಿಕ ಲಕ್ಷಣಗಳು ಅಂತ ಹೇಳ್ತೀವಿ, ಕೆಲವು ರಾಸಾಯನಿಕ ಗುಣಲಕ್ಷಣಗಳು ಅಂತ ಹೇಳ್ತೀವಿ, ಅವನ್ನೆಲ್ಲ ಹೇಳ್ತೀನಿ ವಿವರವಾಗಿ ಏನ್ ಲಕ್ಷಣಗಳು ಅಂತೇಳಿ. ಈಗ ಜೈವಿಕ ಗುಣಲಕ್ಷಣಗಳು ಅಂತ ಹೇಳ್ತೀವಿ. ಈ ಎಲ್ಲಾ ಗುಣಲಕ್ಷಣಗಳು ಒಂದು ಉತ್ತಮ ಸ್ಥಿತಿನಲ್ಲಿ ಸಮ್ಮಿಳಿತಗೊಂಡಿದ್ದರೆ ಅಂತದನ್ನ ನಾವು ಆರೋಗ್ಯಕರವಾದ ಮಣ್ಣು ಅಂತ ಹೇಳಿ ಕರಿಬಹುದು. ಈಗ ಕೆಲವೊಂದು ಉದಾಹರಣೆ ಕೊಟ್ಟು ಇದನ್ನ ಸ್ಪಷ್ಟಪಡಿಸ್ತೀನಿ ನಮ್ಮ ರೈತರಿಗೆ. ಈ ಉದಾಹರಣೆಗೆ ಈಗ ನೋಡಿ, ಈಗ ಮಣ್ಣಲ್ಲಿ ನೀರು ಹಿಡಿದಿಟ್ಕೊಳ್ಳಂತ ಶಕ್ತಿ ಚೆನ್ನಾಗಿ ಬರಬೇಕು ಅಂದ್ರೆ, ಮಳೆ ಕೈ ಕೊಟ್ಟಾಗ ಕೂಡ ಬರ ತಡ್ಕೊಳ್ಳಂತ ಶಕ್ತಿ ಬೆಳೆಗೆ ಬರಬೇಕು ಅಂದ್ರೆ ಮಣ್ಣಲ್ಲಿ ನೀರು ಹಿಡಿದಿಟ್ಕೊಳ್ಳಂತ ಶಕ್ತಿ ಚೆನ್ನಾಗಿರ್ಬೇಕು. ಅಷ್ಟೇ ಅಲ್ಲ, ಮತ್ತೆ ಮಳೆ ಜಾಸ್ತಿ ಆದಾಗ ಬೇರೆ ವಲಯದಲ್ಲಿ ಗಾಳಿ ಆಡೋಗಿರ್ಬೇಕು ಅಂದ್ರೆ ಮಣ್ಣಿನ ಕಣರಚನೆ ಚೆನ್ನಾಗಿದ್ದು, ಈಗ ಜೇಡಿ ಅಂಶ ಜಾಸ್ತಿ ಇದ್ರೆ ಮಣ್ಣಲ್ಲಿ ಆ ರೀತಿ ಸಂಭವ ಕಮ್ಮಿ ಆಗ್ತದೆ. ಜೇಡಿ ಅಂಶ ಮತ್ತೆ ಈ ಮರಳಿನಂಶ ಒಂದು ಸರಿಯಾದ ಪ್ರಮಾಣದಲ್ಲಿ ಇರಬೇಕು, ಮತ್ತೆ ನೀರು ಹಿಡಿದಿಟ್ಕೊಳ್ತಕ್ಕಂತ ಶಕ್ತಿ ಚೆನ್ನಾಗಿರ್ಬೇಕು. ಆಮೇಲೆ ಮುಖ್ಯವಾಗಿ ಭೂಮಿನಲ್ಲಿ ಈ ಸೂಕ್ಷ್ಮಾಣು ಜೀವಿಗಳ ಚಟುವಟಿಕೆ ಬಹಳ ಉತ್ತಮ ಮಟ್ಟದಲ್ಲಿ ಇರಬೇಕು. ಹೌದು ಹೌದು, ಯಾಕೆಂತಂದ್ರೆ ಯಾವುದೇ ಪೋಷಕಾಂಶಗಳು ಬಿಡುಗಡೆ ಹೊಂದಿ ಬೆಳೆಗೆ ಸಿಗಬೇಕು ಅಂತಂದ್ರೆ ಸೂಕ್ಷ್ಮಾಣು ಜೀವಿಗಳ ಚಟುವಟಿಕೆ ಬಹಳ ಮುಖ್ಯವಾಗುತ್ತೆ. ಇದಲ್ದೇನೆ ಈ ಮಣ್ಣಿನ ಹುಳಿ ಮತ್ತೆ ಕ್ಷಾರ ಇಂತ ಒಂದು ರಾಸಾಯನಿಕ ತೀವ್ರತೆಯನ್ನ ತಡ್ಕೊಳ್ಳಂತ ಶಕ್ತಿ ನಮ್ಮ ಮಣ್ಣಿಗಿರ್ಬೇಕು. ಈ ಎಲ್ಲಾ ಗುಣಗಳನ್ನು ಸೇರ್ಕೊಂಡು ನಾವು ಒಂದು ಒಟ್ಟಾರೆ ಮಣ್ಣಿನ ಆರೋಗ್ಯ ಅಂತ ನಾವು ಹೇಳಬೇಕಾಗ್ತದೆ. ಹಾಗಾದಾಗ ಯಾವ ಮಣ್ಣಿನಲ್ಲಿ ಈ ತರ ಒಂದು ಗುಣಲಕ್ಷಣಗಳು ಕಾಣ್ತವೆ, ಯಾವ್ದು ಆರೋಗ್ಯವಂತ ಮಣ್ಣು ಅಂತ ಹೇಳಿ ಒಂದು ಪ್ರಶ್ನೆ ಬರ್ತದೆ. ಒಂದು ಮಾತಿನಲ್ಲಿ ಹೇಳೋದಾದ್ರೆ, ಯಾವ ಮಣ್ಣಿನಲ್ಲಿ ಸಾವಯವ ಪದಾರ್ಥದ ಅಂಶ ಬಹಳ ಉತ್ಕೃಷ್ಟ ಮಟ್ಟದಲ್ಲಿ ಇರುತ್ತೋ ಅಂತ ಮಣ್ಣಲ್ಲಿ ನಾನು ಹೇಳಿದ ಮೊದಲು ಹೇಳ್ತಕ್ಕಂತ ಎಲ್ಲಾ ಗುಣಲಕ್ಷಣಗಳು ಇರ್ತವೆ ಅಂತ ಹೇಳ್ಬೋದು. ಹೆಚ್ಚು ಸಾವಯವ ಪದಾರ್ಥಗಳು ಆ ಮಣ್ಣಲ್ಲಿ ಇದ್ರೆ ಈ ಎಲ್ಲ ಗುಣಗಳನ್ನು ಕೂಡ ತನ್ನ ತಾನೇ ಅಲ್ಲಿ ಇರ್ತವೆ ಅಂತ. ಹೌದು, ಇರ್ಲಿಕ್ಕೆ ಸಾಧ್ಯತೆ. ಒಂದು ಮಾತಲ್ಲಿ ಹೇಳೋದಾದ್ರೆ ಮಣ್ಣಿನ ಒಂದು ಗುಣಮಟ್ಟದ ಸೂಚಿ, ಒಂದು ಇಂಡೆಕ್ಸ್ ಆಫ್ ಸಾಯಿಲ್ ಕ್ವಾಲಿಟಿ ಅಂತ ಹೇಳ್ತೀವಿ ನಾವು ಇಂಗ್ಲಿಷ್ ಅಲ್ಲಿ, ಅದು ಈ ಸಾವಯವ ಪದಾರ್ಥದ ಅಂಶ ಎಷ್ಟು ಪ್ರಮಾಣದಲ್ಲಿ ಇದೆ. ಹೌದು ಹೌದು. ಈ ದುರದೃಷ್ಟವಶಾತ್ ಏನಾಗ್ತಾ ಇದೆ ಅಂದ್ರೆ ಈ ಸಾವಯವ ಪದಾರ್ಥದ ಅಂಶ ನಮ್ಮ ರೈತರ ಹೊಲಗಳಲ್ಲಿ ತೀವ್ರ ಗತಿನಲ್ಲಿ ಕುಸಿತಾ ಇದೆ. ಸಾವಯವ ಮೂಲದ ಪದಾರ್ಥಗಳನ್ನ ಮಣ್ಣಿಗೆ ಸೇರಿಸುವಂತ ಕ್ರಮಗಳೇನಿದಾವೆ ರೈತರು ಹಲವಾರು ಕಾರಣಗಳಿಂದ ಅದನ್ನ ಮಾಡ್ತಾ ಇಲ್ಲ, ಈಗ ಸಾಕಷ್ಟು ಕಾರಣಗಳಿದಾವೆ ಅದಕ್ಕೆ ಒಂದೊಂದಾಗಿ ಚರ್ಚೆ ಮಾಡ್ತಾರೆ. ಅದೊಂದು ದೊಡ್ಡ ವಿಷಯವೇ ಆಗ್ತದೆ, ಯಾಕಂದ್ರೆ ದನಕರುಗಳ ಸಂಖ್ಯೆ ಕಡಿಮೆ ಆಗ್ತದೆ ಅಂತ ಹೇಳ್ತೀವಿ, ಮತ್ತೆ ನಮ್ಮಲ್ಲಿರ್ತಕ್ಕಂಥ ಆಸಕ್ತಿನೂ ಕೂಡ ಕಡಿಮೆ ಆಗ್ತದೆ, ಮತ್ತೆ ವೈಜ್ಞಾನಿಕ ಕ್ರಮಗಳನ್ನು ಅಳವಡಿಸಿಕೊಳ್ಳದೆ ಇರತಕ್ಕಂಥದ್ದು, ಆ ಕಾಲ ವೈಜ್ಞಾನಿಕ ಕ್ರಮಗಳನ್ನು ಅಳವಡಿಸಿಕೊಂಡು ನಾವು ಸಾವಯವ ಪದಾರ್ಥಗಳನ್ನು ತಯಾರು ಮಾಡೋ ಕೂಡ ಗಮನ ಕೊಡದೆ ಇರತಕ್ಕಂಥ ಎಲ್ಲ ಕಾರಣಗಳಿಂದ ಸಾವಯವ ಪದಾರ್ಥಗಳನ್ನು ಹೆಚ್ಚು ಹೆಚ್ಚಾಗಿ ಭೂಮಿಗೆ ಸೇರಿಸಲಿಕ್ಕೆ ಆಗ್ತಾ ಇಲ್ಲ ನಾವು ಅಂತ ಹೇಳ್ಬಿಟ್ಟಲ್ವೆ. ಈಗ ವಾತಾವರಣದಲ್ಲಿರ್ತಕ್ಕಂಥ ಈ ಸಾರಜನಕವನ್ನು ಕೂಡ ಸ್ಥಿರೀಕರಣ ಮಾಡಲಿಕ್ಕೆ ಅಥವಾ ಭೂಮಿಗೆ ಸೇರಿಸಲಿಕ್ಕೆ ಮುಂದಿನ ಬೆಳೆಗಳಿಗೆ ಲಭ್ಯ ಆಗಲಿ ಜೈವಿಕ ಮೂಲದ ಚಟುವಟಿಕೆಗಳು ಕಾರಣಕರ್ತವಾಗ್ತವೆ ಅಂತ ಹೇಳಿದ್ರಿ ನೀವು. ಹೇಗೆ ಈ ಜೈವಿಕ ಅಂಶ ಅಥವಾ ಸಾವಯವ ಅಂಶಗಳು ಈ ಜೈವಿಕ ಚಟುವಟಿಕೆ ಪೂರಕವಾಗಿ ಕಾರ್ಯನಿರ್ವಹಿಸ್ತವೆ ಅಂತ? ಈಗ ಖಂಡಿತವಾಗಿ ರೈತರಿಗೆ ಇದೇನು ಗೊತ್ತಿಲ್ಲ ಅಂತ ಏನಲ್ಲ. ಏನಂತಂದ್ರೆ ಕೃಷಿ ಒಂದು ವ್ಯವಸ್ಥೆ ಯಾವಾಗ ನಮಗೆ ಅದು ಎಕನಾಮಿಕಲಿ ವಯಬಲ್ ಆಗಿ ಅಂದ್ರೆ ಆರ್ಥಿಕವಾಗಿ ನಮಗೆ ಅದು ಲಾಭದಾಯಕ ಆಗೋದಿಲ್ಲ, ಕ್ರಮೇಣವಾಗಿ ಆಸಕ್ತಿ ಕಡಿಮೆ ಆಗ್ತಾ ಬರ್ತಾ ಇದೆ. ಆದರೂ ಕೂಡ ಬೇರೆ ದಾರಿ ಇಲ್ಲ ನಮ್ಮ ರೈತರಿಗೆ, ಅವರ ಬಹಳ ಮುಖ್ಯವಾದ ಸಂಪನ್ಮೂಲವನ್ನ ಒಂದು ಸರಿಯಾದ ರೀತಿಯಲ್ಲಿ ಕಾಪಾಡ್ಕೊಂಡು ಬರದೆ ಬೇರೆ ದಾರಿ ಇಲ್ಲ. ಹಾಗಾಗಿ ಅವರು ಆಸಕ್ತಿ ವಹಿಸಲೇಬೇಕಾಗ್ತದೆ. ಇದು ಆಸಕ್ತಿ ವಹಿಸಬೇಕಾದ್ರೆ ಮುಖ್ಯವಾಗಿ ಸಾವಯವ ಅಂಶದ ಪದಾರ್ಥವನ್ನ ಹೆಚ್ಚಿಗೆ ಮಾಡಲಿಕ್ಕೆ ಅವರು ಏನೆಲ್ಲ ಸಾಧ್ಯತೆ ಇದೆ ಅವರ ಒಂದು ಮಟ್ಟದಲ್ಲಿ ಮಾಡಬೇಕಾಗ್ತದೆ. ನಮ್ಮ ದೇಶದಲ್ಲಿ ಈಗ ಉಷ್ಣತೆ ಜಾಸ್ತಿ ಇರತಕ್ಕಂತ ದೇಶ ನಮ್ದು, ಹಾಗಾಗಿ ಸ್ವಾಭಾವಿಕವಾಗಿ ಈ ಸಾವಯವ ಪದಾರ್ಥ ನಷ್ಟ ಹೊಂತಾ ಇರ್ತದೆ. ಆದ್ರೂ ಕೂಡ ಈಗ ಮೊದಲೇ ಏನು ರೈತರು ಹಸಿರೆಲೆ ಗೊಬ್ಬರಕ್ಕಾಗ್ಲಿ ಅಥವಾ ಕೊಟ್ಟಿಗೆ ಗೊಬ್ಬರಕ್ಕಾಗ್ಲಿ ಏನ್ ಪ್ರಾಶಸ್ತ್ಯ ಕೊಡ್ತಾ ಇದ್ರು ಅದು ಈಗ ಕಡಿಮೆ ಆಗಿದೆ. ಅದನ್ನ ಮರಿಬಾರ್ದು ಅಂತ ಬಹಳ ಮುಖ್ಯವಾಗಿದ್ದೇವೆ. ಯಾಕೆಂತಂದ್ರೆ ನೀವು ಹೇಳ್ತಾ ಇದ್ರಿ ಈಗ ವಾತಾವರಣದಿಂದ ಸಾರಜನಕವನ್ನ ಹಿಡಿದಿಟ್ಕೊಳ್ಳಂತ ಶಕ್ತಿ ಈ ಕೆಲವು ಹಸಿರೆಲೆ ಗೊಬ್ಬರಗಳಿಗೆ ಅಣುಜೀವಿ ಗೊಬ್ಬರಗಳಿಗೂ ಇದೆ. ಹಸಿರೆಲೆ ದ್ವಿದಳ ಧಾನ್ಯ ರೂಪದಲ್ಲಿ ನಾವು ಹಸಿರೆಲೆ ಗೊಬ್ಬರ ಬೆಳೆದ್ರೆ ಅದಕ್ಕೂ ಕೂಡ ಆ ಶಕ್ತಿ ಇದೆ. ಯಾಕೆಂದ್ರೆ ಸಾರಜನಕ ರಸಗೊಬ್ಬರದ ಬೆಲೆ ಇವತ್ತು ವಿಪರೀತ ಜಾಸ್ತಿ ಆಗಿದೆ. ಈ ವಾತಾವರಣದಿಂದ ಸಾರಜನಕವನ್ನ ನಾವು ಸ್ಥಿರೀಕರಣಗೊಳಿಸಲಿಕ್ಕೆ ಅನೇಕ ನೈಸರ್ಗಿಕವಾಗಿ ಅನೇಕ ವಿಧಾನಗಳಿದಾವೆ. ಇದ್ರ ಜೊತೆಗೇನೆ ನಾವು ಹಸಿರೆಲೆ ಗೊಬ್ಬರ ಬೆಳೆದಾಗ ಸಾವಯವ ಅಂಶದ ಪದಾರ್ಥ ಖಂಡಿತವಾಗೂ ಭೂಮಿನಲ್ಲಿ ಜಾಸ್ತಿ ಆಗ್ತದೆ. ಜೊತೆಗೆ ಈ ಕೊಟ್ಟಿಗೆ ಗೊಬ್ಬರ ಈ ಕಾಂಪೋಸ್ಟ್ ಮಾಡೋದಾಗ್ಲಿ ಅಥವಾ ದನಿನ ಗೊಬ್ಬರ ಚೆನ್ನಾಗಿ ಕಳಿಸಿ ಭೂಮಿಗೆ ಹಾಕೋದಾಗ್ಲಿ, ಇದ್ರ ಬಗ್ಗೆ ಇನ್ನೊಂದ್ ಸ್ವಲ್ಪ ಎರೆಹುಳ ಗೊಬ್ಬರ ಆಗ್ಲಿ ಇದ್ರ ಬಗ್ಗೆ ರೈತರು ಖಂಡಿತವಾಗೂ ಜಾಸ್ತಿ ಪ್ರಾಶಸ್ತ್ಯ ಕೊಡಬೇಕು. ಯಾಕೆಂತಂದ್ರೆ ಮೊದ್ಲು ಹೇಳಿದಾಗೆ ಈ ಕೊಟ್ಟಿಗೆ ಗೊಬ್ಬರ ಆಗ್ಲಿ ಹಸಿರೆಲೆ ಗೊಬ್ಬರ ಹಾಕೋದ್ರಿಂದ ಬರೇ ಫಲವತ್ತತೆ ಜಾಸ್ತಿ ಆಗೋದಿಲ್ಲ, ಈ ಮಣ್ಣಿನ ಒಟ್ಟಾರೆ ಒಂದು ಆರೋಗ್ಯ ಕಣ ರಚನೆ ಸುಧಾರಿಸ್ತದೆ, ಮತ್ತೆ ನೀರು ಬಸ್ತಕ್ಕಂಥ ಸಾಮರ್ಥ್ಯ ಜಾಸ್ತಿ ಆಗ್ತದೆ, ಹುಳಿ ಮತ್ತೆ ಕ್ಷಾರದ ಒಂದು ತೀವ್ರತೆಯನ್ನ ತಡ್ಕೊಳ್ಳಂತ ಒಂದು ಶಕ್ತಿ ಬರ್ತದೆ. ಆಮೇಲೆ ಒಟ್ಟಾರೆ ಈ ಸೂಕ್ಷ್ಮಾಣು ಜೀವಿಗಳಿಗೆ ಮುಖ್ಯವಾಗಿ ಹೇಳಬೇಕು ಅಂದ್ರೆ ಇದ್ರ ಆಹಾರನೇ ಸಾವಯವ ಪದಾರ್ಥ, ಆರ್ಗ್ಯಾನಿಕ್ ಕಾರ್ಬನ್ ಅಂತ ನಾವೇನು ಇಂಗ್ಲಿಷ್ ಅಲ್ಲಿ ಹೇಳ್ತೀವಿ. ಜೈವಿಕ ಜೀವಾಣುಗಳೇನಿವೆ ಅವುಗಳಿಗೆ ಮುಖ್ಯವಾದ ಆಹಾರನೇ ಈ ಸಾವಯವ. ಹಾಗಾಗಿ ಸಾವಯವ ವಸ್ತು ಜಾಸ್ತಿ ಆದಾಗ ಅದ್ರ ಹಸಿರೆಲೆ ಗೊಬ್ಬರ ಇರ್ಬೋದು ಕೊಟ್ಟಿಗೆ ಗೊಬ್ಬರ ಇರ್ಬೋದು ಅವು ಅಭಿವೃದ್ಧಿ ಹೊಂದಿ ನಮಗೆ ಖಂಡಿತವಾಗೂಡಿಕೆಯಿಂದ ಕೂಡಿರ್ತವೆ. ನಾವು ಹಾಕಿದಂತ ರಸಗೊಬ್ಬರಗಳು ಇರ್ಬೋದು ಯಾವುದೇ ಗೊಬ್ಬರ ಇರ್ಬೋದು ಬೆಳೆಗಳಿಗೆ ಸಿಗುವ ಸುಲಭ ರೂಪಕ್ಕೆ ಉತ್ತರಲಿಕ್ಕೆ ನಮಗೆ ಸಹಾಯ ಮಾಡ್ತವೆ, ಖಂಡಿತವಾಗಿ ಸಹಾಯ ಮಾಡ್ತವೆ. ಮತ್ತೆ ಈ ಟೈಮ್ ಅಲ್ಲಿ ಮಾಡ್ಕೋಬೇಕು ಅದನ್ನ, ಈ ಸಮಯ ಇದು ಸರಿಯಾದ ಸಮಯ. ಅದಕ್ಕಿಂತ ಮೊದಲಿನ ಪೂರ್ವಭಾವಿ ಏನು ಸಮಯ ಇದೆ ಇದನ್ನ ನಾವು ಹೆಚ್ಚು ಕ್ಷಮತೆಯಿಂದ ಬಳಸ್ಕೋಬೇಕು, ಸರಿಯಾಗಿ ಬಳಸ್ಕೋಬೇಕು ಅಂತ ಹೇಳ್ಬಿಟ್ಟು ಈ ಕೊಟ್ಟಿಗೆ ಗೊಬ್ಬರವನ್ನ ನಮ್ಮ ಜಮೀನುಗಳ ರೈತರೆಲ್ಲ ನಮ್ಮ ಜಮೀನುಗಳಿಗೆ ಸಾಗಿಸಿ ಅದನ್ನ ಮಣ್ಣಲ್ಲಿ ಬೆರೆಸುವಂತ ಕೆಲಸಗಳನ್ನ ಈ ಸಮಯದಲ್ಲಿ ಸಾಮಾನ್ಯವಾಗಿ ಮಾಡ್ತಾ ಇರ್ತಕ್ಕಂಥದ್ದು. ಏನು ಮುಂಜಾಗ್ರತೆ ವಹಿಸಬೇಕು ಈ ಕೊಟ್ಟಿಗೆ ಗೊಬ್ಬರ ಸಾಗಿಸಿ ಭೂಮಿಗೆ ಸೇರಿಸೋದು ಅಂದ್ರೆ ನಾನೇ ಇಷ್ಟು ಗಾಡಿ ಕೊಟ್ಟಿಗೆ ಗೊಬ್ಬರ ಹೊಡೆದೆ ಅಂತ ಲೆಕ್ಕಕ್ಕೆ ಮಾತ್ರ ಹೇಳ್ತಾರೆ ಕೆಲವು ಜನ ರೈತರುಗಳು, ಅದು ಯಾವ ರೀತಿ ನಮ್ಮ ಭೂಮಿಗೆ ಉಪಯೋಗ ಆಯ್ತು ಯಾವ ರೀತಿ ಸೇರಿಸಿದೆ ಅನ್ನೋ ಕಡೆ ಹೆಚ್ಚು ಗಮನ ಕೊಡೋದಿಲ್ಲ. ಎಲ್ಲೋ ಹಾಕದೆ ಸಣ್ಣ ಸಣ್ಣ ಗುಪ್ಪೆ ಮಾಡಾಕ್ತೆ, ಬಿಸಿಲಿಗೆ ಅದು ಒಣಗೋಯ್ತು, ಗಾಳಿಗೆ ಹಾರೋಯ್ತು, ಈ ರೀತಿ ಮಳೆ ಬಂದ ತೊಳೆದೋಯ್ತು, ಲೆಕ್ಕಕ್ಕೆ ಮಾತ್ರ ಗಾಡಿ ಗಟ್ಟಲೆ ಹೇಳ್ತಾರೆ. ಬಟ್ ನಿಜವಾದ ಅರ್ಥದಲ್ಲಿ ಅದರ ಉಪಯೋಗ ಎಷ್ಟಾಯ್ತು ಅನ್ನೋದ್ರ ಬಗ್ಗೆ ಅಷ್ಟು ಕಲ್ಪನೆ ಇಲ್ಲ ನಮ್ಮ ಜನ. ಅದನ್ನ ವೈಜ್ಞಾನಿಕ ರೂಪದಲ್ಲಿ ಮಾಡಬೇಕಾಗ್ತದೆ. ನೀವು ಬಹಳ ಮುಖ್ಯವಾದ ಪಾಯಿಂಟ್ ಹೇಳಿದ್ರೆ, ಏನು ಅಲ್ಲಲ್ಲಿ ಅಲ್ಲಲ್ಲಿ ಗುಪ್ಪೆ ಹಾಕ್ತಾರೆ ಅಂತ ಹೇಳಿ ಗುಪ್ಪೆಗಳು ಏಪ್ರಿಲ್ ಮೇ ತಿಂಗಳು ಏನಾಗ್ತದೆ, ವಿಪರೀತ ಬಿಸಿಲಿರುತ್ತೆ. ಈಗ ಸಣ್ಣ ಸಣ್ಣ ಗುಪ್ಪೆಯಾಗಿ ಅವ್ರಿಗೆ ಕೆಲಸಕ್ಕೆ ಅನುಕೂಲ ಆಗ್ಲಿ ಅಂತ ಹೇಳಿ ಎಲ್ಲ ಸಣ್ಣ ಸಣ್ಣ ಗುಪ್ಪೆ ಮಾಡಿ ಹರಡ್ಬಿಟ್ರೆ ಏನಾಗುತ್ತೆ ಅಂದ್ರೆ ಈ ಬಿಸಿಲಿಗೆ ಅದು ನಷ್ಟವಾಗಿ ಹೋಗ್ತದೆ, ಮಳೆ ಬಂದ್ರೆ ತೊಳ್ಕೊಂಡು ಹೋಗ್ತದೆ. ಇದನ್ನೆಲ್ಲ ತಪ್ಪಿಸ್ಲಿಕ್ಕೆ ರೈತರು ಏನ್ ಮಾಡ್ಬೇಕಪ್ಪ ಅಂತಂದ್ರೆ, ಒಂದು ನೆರಳಿರೋ ಜಾಗದಲ್ಲಿ ಪೂರ್ತಿ ಅವರು ದನಿ ಗೊಬ್ಬರನ ಒಂದ್ ಕಡೆ ಶೇಖರಣೆ ಮಾಡಿ ನೆರಳಿರೋ ಜಾಗದಲ್ಲಿ, ಹೌದು, ಯಾವತ್ತು ಹೊಲ ಹೊಡಿತಾರೋ ಅವತ್ತೇ ಅವರು ಭೂಮಿಗೆ ಅದನ್ನ ಹಾಕ್ಬಿಟ್ಟು ಕುಂಟೆ ಹೊಡೆದು ಮಣ್ಣೊಳಗೆ ಸೇರಿಸಬೇಕು. ಆವಾಗ ಈ ಅಮೂಲ್ಯವಾದ ಗೊಬ್ಬರ ನಷ್ಟ ಆಗೋದು ತಪ್ಪುತ್ತೆ. ಮೊದಲನೇದು ಭೂಮಿಗೆ ಸೇರುತ್ತೆ ನೇರವಾಗಿ. ಹೌದು. ಅದ್ರ ಜೊತೆಗೆ ಇನ್ನೊಂದು ಬಹಳ ಮುಖ್ಯವಾಗಿದ್ದೇನಪ್ಪ ಅಂತಂದ್ರೆ, ಈ ಕೊಟ್ಟಿಗೆ ಗೊಬ್ಬರ ತಯಾರು ಮಾಡ್ತಾರಲ್ಲ, ಅದು ಕೂಡ ಚೆನ್ನಾಗಿ ಕಳುತ್ತಿರ್ಬೇಕು. ಅದು ಬಹಳ ಮುಖ್ಯವಾಗಿದ್ದು. ಅದು ಕಳುತ್ತಿಲ್ಲ ಅಂತಂದ್ರೆ ಅದರಿಂದ ಅನುಕೂಲ ಎಷ್ಟಿದೆಯೋ ಅನಾನುಕೂಲನು ಕೆಲವೊಂದು ಸಂದರ್ಭದಲ್ಲಿ ಆಗ್ತದೆ. ಹೌದು. ಚೆನ್ನಾಗಿ ಕಳೆದೇ ಇರೋ ಕೊಟ್ಟಿಗೆ ಗೊಬ್ಬರದಿಂದ ಅಥವಾ ಕಾಂಪೋಸ್ಟ್ ಇಂದ ಅನೇಕ ರೋಗ ರುಜಿನಗಳು ಹರಡಬಹುದು ನಮ್ಮ ಭೂಮಿನಲ್ಲಿ, ಆಮೇಲೆ ಕಳೆಗಳು ಜಾಸ್ತಿ ಆಗ್ಬಹುದು. ಸೊ ಇವೆಲ್ಲ ತೊಂದರೆಗಳು ಖಂಡಿತವಾಗೂ ಇದೆ. ಆಮೇಲೆ ಹೌದು, ಕಳೆದ ಇದ್ರೆ ಇನ್ನೊಂದೇನಾಗ್ತದೆ ಅಂತಂದ್ರೆ, ಈಗ ಬೆಳೆಯ ಪ್ರಾರಂಭಿಕ ಹಂತದಲ್ಲಿ ಸಾರಜನಕದ ಕೊರತೆ ಉಂಟಾಗುತ್ತೆ ನಮ್ಮ ಬೆಳೆಗಳಿಗೆ, ಬೇಕಾದ ಸಿಕ್ಕದಿಲ್ಲ. ಹೌದು, ಕಾಂಪೋಸ್ಟ್ ಅಥವಾ ಕೊಟ್ಟಿಗೆ ಗೊಬ್ಬರ ಚೆನ್ನಾಗಿ ಕಳಿತಿಲ್ಲ ಅಂದ್ರೆ ಭೂಮಿನಲ್ಲಿರ್ತಕ್ಕಂಥ ಸಾರಜನಕ ಇದೇ ಉಪಯೋಗಿಸ್ಕೊಂಡ್ಬಿಡುತ್ತೆ. ಹಾಗಾಗ್ಬಿಟ್ಟು ಬೆಳೆ ಪ್ರಾರಂಭದಲ್ಲಿ ಕುಂಠಿತ ಆಗುತ್ತೆ. ಆದ್ರಿಂದ ಚೆನ್ನಾಗಿ ಕಳೆದ ಕೊಟ್ಟಿಗೆ ಗೊಬ್ಬರನ ರೈತರು ಉಪಯೋಗಿಸ್ಕೋಬೇಕು. ಈ ವಿಚಾರಕ್ಕೆ ಬಂದಾಗ ಕೊಟ್ಟಿಗೆ ಗೊಬ್ಬರ ಹೇಗೆ ತಯಾರು ಮಾಡ್ಕೊಳ್ಬೇಕು ಅನ್ನೋದು ಬಹಳ ಪ್ರಮುಖವಾದಂತ ವಿಚಾರ. ಹೌದು. ಮತ್ತೆ ಇನ್ನೊಂದು ಇಲ್ಲಿ ಮುಖ್ಯವಾಗಿದ್ದು ನಾನು ಹೇಳ್ಬೇಕಂದ್ರೆ, ಹಾಕ್ತಕ್ಕಂತ ಒಂದು ಪ್ರಮಾಣ ಕೂಡ. ಎಲ್ಲೋ ಒಂದು ಅರ್ಧ ಲೋಡ್ ಕೊಟ್ಟಿಗೆ ಗೊಬ್ಬರ ಹಾಕ್ಬಿಟ್ಟು ನಾನು ಕೊಟ್ಟಿಗೆ ಗೊಬ್ಬರ ಹಾಕಿದೆ ಅಂತಂದ್ರೆ ಆಗಲ್ಲ. ಅದ್ರ ಸಿಕ್ತಕ್ಕಂತ ಪ್ರಮಾಣ ಕೂಡ ಕಡಿಮೆ ಇದೆ ನಿಜ, ಆದ್ರೆ ಅದನ್ನ ಹೆಚ್ಚಿಗೆ ಮಾಡ್ಕೋಬೇಕಾಗ್ತದೆ ನಮ್ಮ ರೈತರು. ಬರುತ್ತೆ. ಈಗ ನೋಡಿ, ನಾವು ಸಾಮಾನ್ಯವಾಗಿ ಮೆಕ್ಕೆಜೋಳ ಬೆಳೆದಾದ್ರೆ ಒಂದು ಎಕರೆಗೆ ಒಂದು ಕನಿಷ್ಠ ಒಂದು 3 ಟನ್ ಅಷ್ಟಾದ್ರೂ ಕೊಟ್ಟಿಗೆ ಗೊಬ್ಬರ ಹಾಕ್ಬೇಕು ಅಂತ ಹೇಳ್ತೀವಿ. ಅದೇ ಹೊಗೆಸೊಪ್ಪು ಈ ಕಡೆ ಎಲ್ಲ ಕೆಲವರು ಬೆಳೀತಾರೆ, ಎಕರೆಗೆ ಒಂದು 5 ಟನ್ ಆದ್ರೂ ಹಾಕ್ಬೇಕು ಅಂತ ಹೇಳ್ತೀವಿ. ಹೆಚ್ಚು ಪೋಷಕಾಂಶಗಳು ಬೇಡುವಂತ ಬೆಳೆಗಳು ಇವೆಲ್ಲ. ಹೌದು. ಹಾಗಾಗಿ ಅದ್ರ ಪ್ರಮಾಣದ ಬಗ್ಗೆ ರೈತರು ಸ್ವಲ್ಪ ಕಾಳಜಿ ವಹಿಸಬೇಕು. ಇಷ್ಟು ಪ್ರಮಾಣದ ಕೊಟ್ಟಿಗೆ ಗೊಬ್ಬರ ನಾವು ಭೂಮಿಗೆ ಸೇರಿಸಬೇಕು ಅಂದ್ರೆ ಅಷ್ಟು ಪ್ರಮಾಣದ ಕೊಟ್ಟಿಗೆ ಗೊಬ್ಬರವನ್ನು ತಯಾರು ಮಾಡ್ಕೋಬೇಕಾಗ್ತದೆ. ಅಲ್ಪ ಸ್ವಲ್ಪ 1-2 ಹಸುಗಳು ಇದ್ರು ಕೂಡ, ಎಮ್ಮೆಗಳು ಇದ್ರು ಕೂಡ, ಅದರಿಂದಾನೇ ಸಾಕಷ್ಟು ನಮ್ಮ ಜಮೀನಿಗೆ ಬೇಕಾದಂತ ಕೊಟ್ಟಿಗೆ ಗೊಬ್ಬರವನ್ನು ತಯಾರು ಮಾಡ್ಕೊಳ್ಳೋ ಸಾಧ್ಯತೆಗಳು ಇದಾವೆ. ಇದ್ರ ಬಗ್ಗೆ ಹತ್ತಿರದ ಕೃಷಿ ಅಧಿಕಾರಿಗಳಿಂದಾಗಲಿ ಕೃಷಿ ಇಲಾಖೆಯ ತಜ್ಞರಾಗಲಿ ಸಂಪರ್ಕ ಮಾಡಿದ್ರೆ ಮಾಹಿತಿ ಕೊಡ್ತಾರೆ. ಅದ್ರ ಪ್ರಕಾರ ಕೊಟ್ಟಿಗೆ ಗೊಬ್ಬರವನ್ನ ಅಥವಾ ಏನು ಕಾಂಪೋಸ್ಟ್ ಗೊಬ್ಬರ ಅಂತ ತಿಪ್ಪೆ ಗೊಬ್ಬರ ಏನಂತೀವಿ, ಅದನ್ನ ನಮಗೆ ಎಷ್ಟು ಬೇಕೋ ಅಷ್ಟು ಪ್ರಮಾಣದಲ್ಲಿ ತಯಾರು ಮಾಡ್ಕೊಳ್ಳೋ ಸಾಧ್ಯತೆ ಇದೆ. ಇದ್ರ ಬಗ್ಗೆ ತಾವು ನಮ್ಮ ರೈತರು ಅದ್ರ ಬಗ್ಗೆ ಗಮನ ಕೊಡಬೇಕು ಅಂತ ಬಿಟ್ಟು ಅನ್ಕೊಳ್ಳೋಣ. ಇನ್ನೊಂದು ವಿಚಾರ ಹೇಳಿದ್ರೆ, ನಾವು ಕೊಟ್ಟಿಗೆ ಗೊಬ್ಬರದನ್ನ ಸಾಗಿಸ್ಬಿಟ್ಟು ಕುಪ್ಪೆ ಹಾಕೋದು ಬೇಡ. ಒಂದ್ ಕಡೆ ನೆರಳಲ್ಲಿ ಹಾಕೋಬೇಕು. ಸ್ವಲ್ಪ ಇನ್ನೂ ತಡವಾಗಿ ಮಣ್ಣಿಗೆ ಸೇರಿಸಿ ಮಣ್ಣನ್ನ ಅದ್ರ ಮೇಲೆ ಹಾಕಿ ಇಟ್ಟರೆ ಅಂದ್ರೆ ಆವಿ ಅದರಲ್ಲಿರೋ ಪೋಷಕಾಂಶಗಳು ಆವಿಯಾಗಿ ಹೋಗಬಾರದು ಅನ್ನೋ ದೃಷ್ಟಿಯಿಂದ ಈ ತರ ಮಾಡಬೇಕು. ತಕ್ಷಣವೇ ಭೂಮಿ ಸೇರಿಸಿ ಕೂಡಲೇ ಕುಂಟೆ ಹೊಡೆದ್ಬಿಟ್ಟು ಅದನ್ನ ಮಣ್ಣಲ್ಲಿ ಬೆರೆಸೋ ಕಡೆ ಗಮನ ಕೊಡಬೇಕು. ಒಂದು ಆಮೇಲೆ ಈ ಮಣ್ಣಿನ ನಿರ್ವಹಣೆ ಕುರಿತಾಗೆ ಈ ಸಂದರ್ಭದಲ್ಲಿ ಕೆಲವು ಇನ್ನೂ ಏನೇನು ಕ್ರಮಗಳನ್ನ ನಮ್ಮ ರೈತರು ಅನುಸರಿಸಬೇಕು ಅಂತೀರಿ? ಈಗ ಅವಾಗ ನಾವು ಮಾತಾಡ್ತಾ ಇದ್ವಿ ಹಸಿರೆಲೆ ಗೊಬ್ಬರ ಅಂತ ಹೇಳಿ. ಈಗ ಬಹಳಷ್ಟು ಜನ ರೈತರು ಏನ್ ಮಾಡ್ತಾರೆ ಅಂದ್ರೆ, ಹಸಿರೆಲೆ ಗೊಬ್ಬರ ನಮಗೆ ಅದನ್ನ ಹಾಕಿ ಮಗ್ಳು ಹೊಡೆ ಅಷ್ಟು ಟೈಮ್ ಇರೋದಿಲ್ಲ, ಬಿತ್ತನೆ ಮಾಡ್ಲಿಕ್ಕೆ ನಮಗೆ ಲೇಟ್ ಆಗ್ಬಿಡುತ್ತೆ ಅನ್ನೋ ಒಂದು ಕಾರಣ ರೈತರು ಹೇಳ್ತಾರೆ. ಅದನ್ನ ಸ್ವಲ್ಪ ಮೊದ್ಲೇ ಸ್ವಲ್ಪ ಪ್ಲಾನಿಂಗ್ ಮಾಡ್ಕೊಂಡ್ರೆ ನಮ್ಮ ರೈತರು ಮಾಡ್ಲಿಕ್ಕೆ ಸಾಧ್ಯ ಇದೆ ಅಂತ ನಾನು ಹೇಳ್ತೇನೆ. ಯಾಕೆಂತಂದ್ರೆ ಮೊದಲನೇ ಮಳೆಯಾದ ಮಾಗಿಗೊಳ್ಮೆ ಮಾಡಿ ಹೊಲ ರೆಡಿ ಇಟ್ಕೊಂಡ್ರೆ, ಮೊದಲನೇ ಬೆಳೆ ಕಟಾವಾದ ಕೂಡಲೇ ಉಳಿದ ತೇವಾಂಶ ಬಳಸ್ಕೊಂಡೇ ಮಾಡ್ಬಿಡ್ಬೋದು. ಮಾಗಿಗೊಳ್ಮೆ ಮಾಡಿ ಇಟ್ಕೊಂಡ್ರೆ ಆ ಮಳೆಗೆನೆ ಹೆಸರಲ್ಲಿ ಬಿತ್ತನೆ ಬೀಜ ಮಾಡ್ಬಿಡ್ಬೇಕು, ಅವ್ರು ಬಿತ್ ಬಿಡ್ಬೇಕು. ಬಿದ್ದಿರ್ತೀವಿ ವಾಗೀಶ್ ಅವ್ರೆ, ಹೌದು, ಅದನ್ನ ಬಿತ್ತನೆ ಬೀಜನ ಸಾಲ ಹಚ್ಚಿ ಬಿತ್ತಬೇಕು ಅಂತ ಏನಿಲ್ಲ. ಹಸಿರಲೆ ಎರಚ್ಬಿಟ್ಟು ಕೊರಟೆ ಹೊಡೆದ್ಬಿಟ್ರೆ, ಕೊರಡ ಹೊಟ್ಬಿಟ್ರೆ ಈ ಸೆಣಬು, ಉದಾಹರಣೆಗೆ ನಿಮ್ಗೆ ಆಶ್ಚರ್ಯ ಆಗ್ಬೋದು, ಈ ಸೆಣಬು ಚೆನ್ನಾಗಿ ನಾವು ಬೆಳೆದ್ರೆ ಮೊದಲ ಮಳೆಗೆ ವಾತಾವರಣದಿಂದ ಪ್ರತಿ ಹೆಕ್ಟೇರ್ಗೆ 90 ಕೆಜಿ ಅಷ್ಟು ಸಾರಜನಕವನ್ನ ಇದು ಸ್ಥಿರೀಕರಣಗೊಳಿಸ್ತದೆ ಅಂತ. 90 ಕೆಜಿ ಸಾರಜನಕದ್ದು ನಮಗೆ ರಸಗೊಬ್ಬರದ ಬೆಲೆ ಎಷ್ಟಾಗುತ್ತೆ ಯೋಚನೆ ಮಾಡಿ. ಅಷ್ಟು ಮಟ್ಟಿಗೆ ಇದು ಸಹಾಯ ಮಾಡುತ್ತೆ. ಒಂದು ಎರಡನೇದೇನಪ್ಪ ಅಂತಂದ್ರೆ, ಇದು ಚೆನ್ನಾಗಿ ಬೆಳೆದ್ರೆ ಒಂದು ಎಕರೆಗೆ, ಒಂದು ಹೆಕ್ಟೇರ್ಗೆ 2.5 ಎಕರೆ ಪ್ರದೇಶಕ್ಕೆ 15-20 ಟನ್ ಅಷ್ಟು ನಮಗೆ ಸೊಪ್ಪು ಸಿಗುತ್ತೆ ಸೆಣಬಿಂದ. ಇದು ಅಷ್ಟು ಸಾವಯವ ಪದಾರ್ಥ ಭೂಮಿಗೆ ಸೇರಿದ್ರೆ, ನಾವು ಮೊದ್ಲೇನು ಚರ್ಚೆ ಮಾಡ್ತಿದ್ವಿ, ಎಲ್ಲ ಭೌತಿಕ ಲಕ್ಷಣಗಳು, ರಾಸಾಯನಿಕ ಲಕ್ಷಣಗಳು, ಜೈವಿಕ ಲಕ್ಷಣಗಳು ಎಲ್ಲ ತನಗೆ ತಾನೇ ಭೂಮಿ ಸುಧಾರಿಸುತ್ತೆ, ಭೂಮಿ ಉತ್ಕೃಷ್ಟವಾಗಿ ಆಗ್ತದೆ. ಆದ್ರಿಂದ ಇದೇನಪ್ಪ ಅಂತಂದ್ರೆ, ರೈತರು ಲೇಟ್ ಆಗುತ್ತೆ ಅನ್ನೋದನ್ನ ಕಾರಣ ಮುಂದ್ ಮಾಡ್ಕೊಳ್ಳೋದ್ ಬದಲು ಇನ್ನೊಂದು ಹೇಳ್ತೀನಿ ನಾನು. ಈಗ ಲೇಟ್ ಆಗ್ತಾ ಇದ್ರೆ ಈ ಹೂ ಬರೋವರೆಗೂ ರೈತರು ಕಾಯ್ಬೇಕಾಗಿಲ್ಲ. ನಾನು ಹೇಳೋದು ಇನ್ನೂ ಒಂದ್ ದಿವಸ ಮೊದ್ಲೇ ಮಗ್ಳೊಡಿರಿ, ಏನ್ ಒಂದ್ ಟನ್ ಇಳುವರಿ ನಿಮ್ಗೆ ಕಮ್ಮಿ ಆಗ್ಬೋದು ಹಸಿರೆಲೆ ಗೊಬ್ಬರದ್ದು. ಆದ್ರೆ ಭೂಮಿಗೆ ಬಹಳ ಅಮೂಲ್ಯವಾದ ಒಂದು ಹಸಿರೆಲೆ ಗೊಬ್ಬರ ನೀವು ಕೊಡ್ತೀರಾ. ಸೊ ಹಾಗಾಗಿ ಅದನ್ನ ಮಾಡಿದ್ರೆ ಇನ್ನೊಂದು ಅನುಕೂಲ ಏನಿದೆ ನೋಡಿ, ಈ ಹಸಿರೆಲೆ ಗೊಬ್ಬರಗಳು ವಿಶೇಷವಾಗಿ ಕೊಳಿಬೇಕಾದ್ರೆ ನಮ್ಗೆ ಅನೇಕ ಸಾವಯವ ಆಮ್ಲಗಳನ್ನು ಬಿಡುಗಡೆ ಮಾಡ್ತವೆ. ಹಾಗಾಗಿ ಭೂಮಿನಲ್ಲಿ ಖನಿಜ ಪದಾರ್ಥಗಳನ್ನು ಕರಗಿಸಿ ಪೋಷಕಾಂಶಗಳನ್ನು ಬೆಳೆಗೆ ನೈಸರ್ಗಿಕವಾಗಿ ಕಡಿಮೆ ಖರ್ಚಿನಲ್ಲಿ ನಮಗೆ ಸಿಕ್ಕಾಗಿ ಮಾಡ್ತವೆ. ಆದ್ರಿಂದ ಇವಕ್ಕೆ ಏನಾದರೂ ಒಂದು ವ್ಯವಸ್ಥೆ ನಮ್ಮ ರೈತರು ಮಾಡ್ಕೋಬೇಕು. ನಾವು ಎಷ್ಟು ದಿವಸ ಅಂತೇಳಿ ರಸಗೊಬ್ಬರದ ಮೇಲೆ ಪೂರ್ತಿ ಅವಲಂಬನೆ ಮಾಡ್ಲಿಕ್ಕೆ ಆಗುತ್ತೆ. ದಿನ ದಿನೇ ಬೆಲೆ ಏರ್ತಾ ಇದ್ರೆ ಅದು ಕನಸಿನ ಮಾತಾಗಬಹುದು. ನಾವು ಮುಂದೆ ರಸಗೊಬ್ಬರನ ಬಳಸುವಂತ ಒಂದು ಪದ್ಧತಿ, ಹಾಗಾಗಿ ರೈತರು ಈಗಲೇ ಎಚ್ಚೆತ್ತುಕೊಂಡು ಹೆಚ್ಚೆಚ್ಚು ಸಾವಯವ ಪದಾರ್ಥವನ್ನ ಹಸಿರೆಲೆ ಗೊಬ್ಬರದ ಬೆಳೆಗಳನ್ನ ಬೆಳ್ಕೊಂಡು ನಮ್ಮ ಗೊಬ್ಬರವನ್ನು ನಾವೇ ತಯಾರು ಮಾಡ್ಕೊಂಡು ನಮ್ಮ ಭೂಮಿಗೆ ಸೇರಿಸೋ ಕಡೆ ಗಮನ ಕೊಡಬೇಕು. ಮತ್ತೆ ಈಗ ಇನ್ನು ನೀರು ಬಿಡ್ತಕ್ಕಂತ ಸಮಯ ಇನ್ನು ಮುಂದಿದೆ ಕಾಲುವೆಯಲ್ಲಿ. ಹಾಗಾಗಿ ಈ ಒಂದು ಅವಧಿಯನ್ನ ಈ ಹಸಿರು ಗೊಬ್ಬರದ ಬೆಳೆಗಳನ್ನು ಬೆಳ್ಕೊಳ್ಳಕ್ಕೆ ನಮ್ಮ ರೈತ ನೀರಾವರಿ ಭಾಗದಲ್ಲಿ ಇರ್ತಕ್ಕಂಥ ರೈತರು ಕೂಡ ಉಪಯೋಗಿಸ್ಕೊತಾರೆ ಅಂತ ನಾನು ಅನ್ಕೋತೀನಿ ಅಲ್ವೇ? ಖಂಡಿತವಾಗಿ. ನಿಮ್ಮಲ್ಲಿ ಈ ಮಣ್ಣಿನ ಪರೀಕ್ಷೆ ಮಹತ್ವದ ಬಗ್ಗೆ, ಮಣ್ಣು ಪರೀಕ್ಷೆ ಮಾಡಿಸ್ಬೇಕಾ, ಯಾಕೆ ಮಾಡಿಸ್ಬೇಕು ಅನ್ನೋದೇ ಗೊತ್ತಿಲ್ಲ. ಮಣ್ಣು ಪರೀಕ್ಷೆ ಅಂದ್ರೆ ಇನ್ನೂ ಕೆಲವರು ಜನ ಆ ಮಣ್ಣು ಪರೀಕ್ಷೆ ಪ್ರಯೋಗಾಲಯ ಎಲ್ಲಿದೆ ಅನ್ನೋದು ಇನ್ನು ಇವತ್ತು ಕೂಡ ಗೊತ್ತಾಗಿಲ್ಲ ಅಂತ ಅನ್ಕೋತೀನಿ ನಾನು. ಇದು ನಾವೇನು ಚರ್ಚೆ ಮಾತಾಡ್ತಾ ಇದೀವಿ ಈ ತಿಂಗಳಿಗೆ, ಇದು ಬಹಳ ಪ್ರಶಸ್ತವಾದ ಕಾಲ ಇದು ಮಣ್ಣು ಪರೀಕ್ಷೆ ಮಾಡಿಸ್ಲಿಕ್ಕೆ. ಮಣ್ಣು ಪರೀಕ್ಷೆ ಮಹತ್ವ ಯಾಕೆ ಮಾಡಬೇಕು ಅನ್ನೋದು ಬಹಳಷ್ಟು ಸಲ ಹೇಳಿದೀವಿ ರೈತರಿಗೆ, ಅನೇಕ ಜನರಿಗೆ ಗೊತ್ತಿದೆ. ಇನ್ನೊಂದ್ಸಾರಿ ಇದನ್ನ ಹೇಳಬೇಕು ಅಂದ್ರೆ, ಮೊಟ್ಟ ಮೊದಲನೇದಾಗಿ ಮಣ್ಣು ಪರೀಕ್ಷೆ ಮಾಡದಲೇ ನಮ್ಮ ಮಣ್ಣಲ್ಲಿ ಏನು ಲೋಪದೋಷಗಳಿದೆ ಅಂತ ಗೊತ್ತಾಗೋದಿಲ್ಲ. ಆರೋಗ್ಯ ಸಮಸ್ಯೆ ಬಂದಾಗ ಡಾಕ್ಟರ್ ಹತ್ರ ಹೋದ್ರೆ ಮಾತ್ರ ಗೊತ್ತಾಗುತ್ತೆ ಏನು ಸಮಸ್ಯೆ, ಏನು ಔಷಧಿ ತಗೊಳ್ಬೇಕು ಅಂತ. ಹಾಗೆ ಮಣ್ಣನ್ನ ನಾವು ಪ್ರಯೋಗಾಲಯಕ್ಕೆ ಕೊಂಡೊಯ್ದಾಗ ಮಣ್ಣಲ್ಲಿ ಏನ್ ಕೊರತೆ ಇದೆ, ಏನು ಆರೋಗ್ಯ ಕೆಟ್ಟೋಗಿದೆಯೋ ಚೆನ್ನಾಗಿದೆಯೋ ಇಲ್ವೋ ಅಂತ ಗೊತ್ತಾಗುತ್ತೆ. ಅದ್ರ ಪ್ರಕಾರ ನಾವು ಕ್ರಮ ಕೈಗೊಳ್ಳಕ್ಕೆ ಸಾಧ್ಯ ಆಗುತ್ತೆ ಅಂತ ಇದನ್ನ ನಾವು ಅರ್ಥ ಮಾಡ್ಕೊಂಡು. ಈಗ ಪೋಷಕಾಂಶಗಳು ಒಂದ್ ಸ್ವಲ್ಪ ಹೆಚ್ಚು ಕಡಿಮೆ ಇರಬಹುದು, ನಾನು ಅದ್ರ ಬಗ್ಗೆ ಜಾಸ್ತಿ ಹೇಳ್ತಾ ಇಲ್ಲ. ಈಗ ಮಣ್ಣು ನಮ್ಮ ಮಣ್ಣು ಹುಳಿಯಾಗಿದ್ರೆ, ಉದಾಹರಣೆಗೆ ನಾವು ಏನೇ ರಸಗೊಬ್ಬರ ಹಾಕಿದ್ರು ಇಳುವರಿ ಬರೋದಿಲ್ಲ. ಮಣ್ಣು ಹುಳಿ ಆಗಿದೆಯಾ ಇಲ್ಲ ಅಂತ ಗೊತ್ತಾಗೋದ ಹೇಗೆ? ಮಣ್ಣು ಪರೀಕ್ಷೆ ನಾವು ಮಾಡಿಸ್ಲೇಬೇಕಾಗ್ತದೆ. ಆ ಮಾಡಿಸ್ಲಿಕ್ಕೆ ಈಗ ಬಹಳ ಪ್ರಶಸ್ತವಾದ ಸಮಯ, ತಿಂಗಳಲ್ಲಿ ಅವರು ಮಣ್ಣು ಮಾದರಿ ತೆಗೆದು ಮಣ್ಣು ಪರೀಕ್ಷೆ ಮಾಡಿಸ್ಕೊಂಡು ರೈತವಾಗೋ ಲೋಪದೋಷಗಳ ಜೊತೆಗೆ ಇನ್ನೂ ಒಂದೆರಡು ಅನುಕೂಲ ಇದೆ ಈ ಮಣ್ಣು ಪರೀಕ್ಷೆ ಮಾಡೋದ್ರಿಂದ. ಮೊದಲನೇದಾಗಿ ಎಲ್ಲಿ ಯಾವ ಮಣ್ಣಲ್ಲಿ ಪೋಷಕಾಂಶಗಳ ಕೊರತೆ ಇದೆ, ಅಂತ ಕೊರತೆ ಇರತಕ್ಕಂತ ಪೋಷಕಾಂಶಗಳ ರಸಗೊಬ್ಬರಗಳನ್ನ ಇವರು ಹಾಕ್ಬಿಟ್ಟು ಅದನ್ನ ಸರಿಪಡಿಸ್ಕೋಬಹುದು. ಅಷ್ಟೇ ಅಲ್ಲ, ಪೋಷಕಾಂಶಗಳ ಮಟ್ಟ ಎಲ್ಲಿ ಜಾಸ್ತಿ ಇದೆ ಅದು ಕೂಡ ಅನೇಕ ಸಂದರ್ಭಗಳಲ್ಲಿ ನಾವು ನೋಡಿದೀವಿ. ಎಲ್ಲಿ ಜಾಸ್ತಿ ಇದೆ ಅಂತ ಕಡೆಗೆ ರಸಗೊಬ್ಬರಗಳ ಪ್ರಮಾಣ ಕಡಿಮೆ ಮಾಡಿ ಖರ್ಚನ್ನು ಕೂಡ ಕಡಿಮೆ ಮಾಡ್ಲಿಕ್ಕೆ ಸಾಧ್ಯತೆ ಇದೆ. ಅಗತ್ಯನೇ ಇಲ್ಲ, ಹೌದು, ಅದು ಕೂಡ ನಾವು ಗೊಬ್ಬರ ಹಾಕ್ತೀವಿ ಅಂತ. ಸೊ ಇದನ್ನ ತಪ್ಪಿಸ್ಕೋಬಹುದಿಲ್ಲ ಅಂತ. ಖಂಡಿತವಾಗ್ಲು. ಸೊ ಇದನ್ನೊಂದು ಮಣ್ಣು ಪರೀಕ್ಷೆಯಿಂದ ಇಷ್ಟೆಲ್ಲ ಅನುಕೂಲ ಇದೆ. ರೈತರು ಏನಪ್ಪಾ ಅಂದ್ರೆ ಮಣ್ಣು ಪರೀಕ್ಷೆಯನ್ನು ಸ್ವಲ್ಪ ವೈಜ್ಞಾನಿಕವಾಗಿ ಮಾದರಿ ತೆಗೆದು ಮಾಡಿಸ್ಕೊಳ್ಲಿಕ್ಕೆ ಅನುಕೂಲಗಳು ಸಾಕಷ್ಟು ಇದೆ. ಎಲ್ಲಿ ತೆಗಿಬೇಕು, ಎಲ್ಲಿ ತೆಗಿಬಾರ್ದು ಅನ್ನೋದನ್ನ ಕೇಳ್ಕೊಂಡು ಮಾಡ್ಕೊಳ್ಳೋದು ಒಳ್ಳೇದಂತ. ಅದನ್ನೊಂದು ಸ್ವಲ್ಪ ಹೇಳ್ಬಿಡ್ತೀನಿ, ಯಾಕಂದ್ರೆ ರೈತರು ವೈಜ್ಞಾನಿಕ ಮಾದರಿ ತೆಗೆಯೋದು ಅದೇನು ಬಹಳ ಕಷ್ಟದೇನಲ್ಲ. ಮೊಟ್ಟ ಮೊದಲನೇದಾಗ ಏನಪ್ಪಾ ಅಂದ್ರೆ, ಈ ಉದಾಹರಣೆ, ಒಬ್ರು ರೈತರ ಹತ್ರ ಒಂದು 5 ಎಕರೆ ಹೊಲ ಇದೆ ಅಂತ ತಿಳ್ಕೊಳ್ಳೋಣ. ಅದರಲ್ಲಿ ಕೆಲವು ಒಂದ್ 2 ಎಕರೆ ಗದ್ದೆ ಇರ್ಬೋದು, ಇನ್ನ ಮುಳಿದದ್ದು ಮೆಕ್ಕೆಜೋಳ ಮಾಡಬಹುದು. ಗದ್ದೆದೇ ಒಂದು ಬೇರೆ ಸ್ಯಾಂಪಲ್ ತೆಗಿಬೇಕಾಗ್ತದೆ, ಮೆಕ್ಕೆಜೋಳದ್ದು ಕಡೆದು ಇನ್ನೊಂದು ಬೇರೆ ಸ್ಯಾಂಪಲ್ ತೆಗಿಬೇಕಾಗ್ತದೆ. ಅಥವಾ ಯಾವ ಕೆಲವು ಕಡೆಗೆ ಒಂಥರ ಕಪ್ಪು ಮಣ್ಣು ಇರ್ಬೋದು, ಇನ್ನೊಂದ್ ಕಡೆ ಸ್ವಲ್ಪ ಕೆಂಪು ಮಣ್ಣಿನ ಪ್ರದೇಶ ಇರ್ಬೋದು. ಅಂತ ಸಂದರ್ಭದಲ್ಲಿ ಬೇರೆ ಬೇರೆ ಕಡೆಗೆ ಮಣ್ಣಿನ ಮಾದರಿ ತೆಗಿಬೇಕು ಸಪರೇಟ್ ಆಗಿ ಅನ್ನೋದು ಒಂದು ನೋಡಿದ ಕೂಡಲೇ ಗೊತ್ತಾಗ್ತದೆ ಭಾಗ ಬೇರೆ ಬೇರೆ ತರ. ಆ ಒಂದು ವಿಭಾಗ ಸಂಬಂಧಪಟ್ಟಂಗೆ ನಾವು ಬೇರೆ ಬೇರೆ ಮಾದರಿಗಳನ್ನು ತೆಗೆಯೋದು ಒಳ್ಳೇದು. ಎಲ್ಲದನ್ನು ಬೆರೆಸಿದಂತ ಒಂದೇ ಮಾದರಿ ತೆಗೆದ್ರೆ ವೈಜ್ಞಾನಿಕವಾದ ಮಾಹಿತಿ ಸಿಕ್ಕೋದಿಲ್ಲ, ಮಾಹಿತಿ ಸಿಕ್ಕಲ್ಲ. ಎರಡನೇದೇನಪ್ಪಾ ಅಂತಂದ್ರೆ, ಮಣ್ಣು ಮಾದರಿ ತೆಗಿಬೇಕಾದ್ರೆ ಈ ಒಂದೇ ಕಡೆಗೆ ತೆಗಿಬಾರ್ದು. ಈ 1 ಎಕರೆ ಕನಿಷ್ಠ ಒಂದು 7-8 ಕಡೆಗೆ ಮಾದರಿ ತೆಗೆದು ಅದನ್ನೆಲ್ಲ ಒಂದು ಮಿಶ್ರಣ ಮಾಡಿ ಒಂದು ಕಾಂಪೋಸಿಟ್ ಮಾದರಿ, ಒಂದು ಸಮ್ಮಿಶ್ರ ಮಾದರಿ ಅಂತೇಳಿ ಮಾಡಿಬಿಟ್ಟು ಅದನ್ನ ಲ್ಯಾಬೊರೇಟರಿಗೆ ಕಳಿಸಬೇಕಾಗ್ತದೆ. ಮತ್ತೆ ಮಾದರಿ ತೆಗಿಬೇಕಾದ್ರೂ ಕೂಡ ಒಂದು ಮೇಲ್ಮೇಲಿನ ಮಣ್ಣಷ್ಟೇ ತಕ್ಕೋಬಾರ್ದು, ಒಂದು ವಿ ಆಕಾರದ ಒಂದು ಗುಣಿ ತೆಗಿಬೇಕು ಅಂತ ಹೇಳ್ತೀವಿ. ಎರಡು ಕಚ್ ಹೊಡೆದ್ರೆ ಗುಂಡಿ ಬೀಳ್ತದೆ ಎರಡು ಕಡೆ ಇಳಿಜಾರ. ಆ ಇಳಿಜಾರನ್ನ ಹೆರ್ಕೋಬೇಕು ಅಂತ ಹೇಳಿದ್ರೆ, ಹೌದೌದು, ಮೇಲಿಂದ ಮಧ್ಯದ ಮಣ್ಣು ಕೆಳಗಡೆ ಮಣ್ಣು ಎಲ್ಲದನ್ನು ಆ ಮಾದರಿನಲ್ಲಿ ಬರಬೇಕು. ಒಂದು 1.5-3 ಅಡಿವರೆಗೂ ಒಂದು 1/2 ಇಂಚಿನ ಒಂದು ಭಾಗವನ್ನ ಹೆರೆದು ತೆಗೆದಾಗ ಅಂತ ಮಣ್ಣು ಪ್ರತಿನಿಧಿಸುತ್ತೆ. ಬೆಳೆ ಬೇರು ಎಲ್ಲಿವರೆಗೂ ಹೋಗ್ತೇವೆ ಅಲ್ಲಿವರೆಗೂ ಮಣ್ಣಿನ ಮಾದರಿ ಬೇಕಾಗ್ತದೆ. ಒಂದು 6 ಇಂಚ್ ಒಂದು 1/2 ಅಡಿಯಷ್ಟು ಆಳಕ್ಕಾದ್ರೂ ವಿ ಗುಣಿ ತೆಗೆದು ಬೇರೆ ಬೇರೆ ಕಡೆಗೆ ಈ ಮಾದರಿ ತೆಗೆದದ್ದನ್ನ ನಾನು ಆವಾಗಲೇ ಹೇಳಿದಾಗೆ ಒಂದು ಸಮ್ಮಿಶ್ರ ಮಾದರಿ ಮಾಡಬೇಕು. ಹೇಗೆ ಮಾಡೋದು ಅಂದ್ರೆ, ಮಣ್ಣೆಲ್ಲ ಹೆಂಟೆ ಎಲ್ಲ ಹೊಡ್ಕೊಂಡು ಕ್ಲೀನ್ ಆಗಿ ಎಲ್ಲ ಪುಡಿ ಪುಡಿ ಮಾಡ್ಕೊಂಡು ಅದನ್ನ ಹರಡ್ಕೋಬೇಕು. ಗಟ್ಟಿ ನೆಲದ ಮೇಲೆ ಆದ್ರೂ ಹರಡ್ಕೊಳ್ಳಿ, ಅಥವಾ ಒಂದು ಪ್ಲಾಸ್ಟಿಕ್ ಹಾಳೆ ಇದ್ರೆ ಅದ್ರ ಮೇಲೆ ಆದ್ರೂ ಹರಡ್ಕೊಳ್ಳಿ. ಹರಡ್ಕೊಂಡ್ಮೇಲೆ ಒಂದು 8 ಮಾರ್ಕ್ ಕೈಯಿಂದಾನೆ ಒಂದು ಗೆರೆ ಕೊರೆದ್ರೆ 4 ಭಾಗ ಆಗುತ್ತೆ. ಸಮಭಾಗ ಮಾಡೋದು, ಹೌದು, ಅದ್ರಲ್ಲಿ 2 ಭಾಗ ತೆಗೆದು ಬಿಸಾಕ್ಬಿಡಿ, ಇನ್ನೆರಡು ಭಾಗ ಮಾತ್ರ ಉಳಿಸ್ಕೊಳ್ಳಿ. ಮತ್ತೆ ಅದನ್ನ ಚೆನ್ನಾಗಿ ಮಿಕ್ಸ್ ಮಾಡಿ ಮತ್ತೆ ಒಂದ್ಸಾರಿ ಹರಡಿ, ಮತ್ತೆ ಈ ರೀತಿ 8 ಮಾರ್ಕ್ ಹಾಕಿ, ಅದರಲ್ಲಿ 4 ಭಾಗದಲ್ಲಿ 2 ಭಾಗ ವಿರುದ್ಧ ದಿಕ್ಕಿನಲ್ಲಿ 2 ಭಾಗನ ತೆಗೆದಾಕಿ ಇನ್ನೆರಡು ಭಾಗನ ಉಳಿಸ್ಕೊಳ್ಳಿ. ಈ ರೀತಿ ಮಾಡ್ತಾ ಹೋದ್ರೆ ಕೊನೆಗೆ ಒಂದು 1/2 kg ಅಷ್ಟು ಒಂದು ವೈಜ್ಞಾನಿಕವಾದ ಮಾದರಿ ತಯಾರಾಗುತ್ತೆ. ಇದಕ್ಕೆ ನಿಮ್ಮ ಏನು ರೈತರ ಹೆಸರು, ಏನು ಸರ್ವೆ ನಂಬರು, ಮುಂದೆ ಏನ್ ಬೆಳೆ ಬೆಳಿಬೇಕು ಅಂತ ಇದ್ದೀರಾ, ಅದನ್ನೆಲ್ಲ ಮಾಹಿತಿ ಪತ್ರದೊಂದಿಗೆ ಇಂಡಿಯನ್ ಬೆಳೆ ಕೂಡ ಅದನ್ನ ಅಲ್ಲಿ ನಮೂದಿಸಿದ್ರೆ ಬಹಳ ಅನುಕೂಲ. ವಿವರಗಳಿದ್ರೆ ಹಿಂದಿನ ಬೆಳೆ ಏನ್ ಬೆಳೆದಿದೆ, ಮುಂದಿನ ಬೆಳೆ ಏನ್ ಬೆಳಿತೀನಿ ಅಂತಂದ್ರೆ ನಮ್ಮ ರೈತರಿಗೆ ಅನುಕೂಲ ಆಗೋ ಹಾಗೆ ವಿಜ್ಞಾನಿಗಳು ಅದನ್ನ ಪರೀಕ್ಷೆ ಒಳಪಡಿಸಿ ಮುಂದಿನ ಬೆಳೆಗೆ ಬೇಕಾದಂತ ಪೋಷಕಾಂಶಗಳು ಎಷ್ಟು ಏನೇನು ಹಾಕಬೇಕು ಅನ್ನೋದನ್ನ ಶಿಫಾರಸು ಮಾಡ್ಲಿಕ್ಕೆ ಅನುಕೂಲ ಆಗ್ತದೆ. ಹೌದು, ಇದನ್ನ ನಾವು ಇಲ್ಲಿ ಎಲ್ಲಾ ಕೃಷಿ ಇಲಾಖೆನಲ್ಲಿ ಮಣ್ಣು ಪರೀಕ್ಷಾ ಕೇಂದ್ರಗಳಿದಾವೆ, ಅಥವಾ ನಮ್ಮ ವಿಶ್ವವಿದ್ಯಾನಿಲಯದಲ್ಲಿ ಕೃಷಿ ವಿಜ್ಞಾನ ಕೇಂದ್ರಗಳಲ್ಲಿ ಕೂಡ ಮಣ್ಣು ಪರೀಕ್ಷೆಗೆ ಒಂದು ಅವಕಾಶ ಇದೆ. ಅದನ್ನ ರೈತರು ತಂದ್ಕೊಟ್ಟು ಸಮಯಕ್ಕೆ ಸರಿಯಾಗಿ ಅದನ್ನ ಒಂದು ರಿಪೋರ್ಟ್ ನ ತಗೊಂಡ್ರೆ ಮುಂದಿನ ಬೆಳೆಗೆ ಬಹಳ ಅನುಕೂಲ ಇದೆ. ರೈತರು ನೇರವಾಗಿ ತಂದ್ಕೊಡ್ಬೇಕು ಹೇಗೆ ಕೇಂದ್ರಗಳ ಮೂಲಕ ಕೊಡಬಹುದು? ರೈತ ಸಂಪರ್ಕ ಕೇಂದ್ರ ಕೊಟ್ಟರೆ ಅವರು ತಲುಪಿಸ್ತಾರೆ ಮಣ್ಣು ಪರೀಕ್ಷಾ ಕೇಂದ್ರಕ್ಕೆ, ಅದನ್ನ ಮಾಹಿತಿ ರಿಪೋರ್ಟ್ ತರಿಸಿಕೊಡ್ತಾರೆ. ರೈತ ಸಂಪರ್ಕ ಕೇಂದ್ರದ ಅಧಿಕಾರಿಗಳ ಮೂಲಕ ತಲುಪಿಸಿ ಆ ಫಲಿತಾಂಶವನ್ನು ಪಡ್ಕೊಳ್ಬಹುದು. ಹತ್ತಿರ ಇರತಕ್ಕಂತ ರೈತರು ತಾವೇನೇ ತಗೊಂಡ್ಬಂದು ಮಾಡಿದ್ರೆ ಬಹಳ ಬೇಗ ಅದನ್ನ ರಿಪೋರ್ಟ್ ಕೂಡ ಬೇಗ ಸಿಗೋ ಒಂದು ಸಾಧ್ಯತೆ ಇದೆ. ದೂರ ಇರತಕ್ಕಂತ ರೈತರು ರೈತ ಸಂಪರ್ಕ ಕೇಂದ್ರದ ಅನುಕೂಲವನ್ನು ಖಂಡಿತವಾಗೂ ಪಡಿಬಹುದು. ಇದನ್ನ ಮಾಡಿದ ನಂತರ ಆ ಶಿಫಾರಸು ಮಾಡಿದ ಪ್ರಕಾರ ನಾವು ಈ ಸುಧಾರಣೆಗಳು ಮಾಡಬೇಕು ಅಂದ್ರೆ ಮಣ್ಣು ಸುಧಾರಕಗಳನ್ನು ಹಾಕಿ ಸುಧಾರಣೆ ಮಾಡ್ಕೊಳ್ಳೋದ್ರ ಕಡೆಗೆ ಗಮನ ಕೊಡಬೇಕು. ಈಗ ಆಮ್ಲೀಯವಾಗಿತ್ತು ಅಂತಂದ್ರೆ ಸುಣ್ಣ ಸೇರಿಸೋದು ಏನು ನಿಮ್ಮ ಶಿಫಾರಸು ಏನ್ ಹೇಳುತ್ತೆ ಅದನ್ನ ಕ್ರಮ. ಈಗ ಅಲ್ಲಿ ನೀವು ಹೇಳಿದ್ರೆ ಆಮ್ಲೀಯ ಅಥವಾ ಸೌಳು ಜವಳು ಆಗಿದ್ರೆ ಭೂಮಿ ನಾವ್ ಏನ್ ಗೊಬ್ಬರ ಹಾಕಿದ್ರು ಪ್ರಯೋಜನಕ್ಕೆ ಬರೋದಿಲ್ಲ, ಸುಮ್ನೆ ಖರ್ಚು ಮಾಡಿದಂಗ. ಇದನ್ನ ಇದು ಅಟ್ಲೀಸ್ಟ್ ಈ ಒಂದು ಭಾಗವನ್ನ ನಾವು ಇಲ್ಲಿ ನಿವಾರಣೆ ಮಾಡ್ಕೋಬಹುದು ಈ ತೊಂದರೆ. ಹೌದೌದು, ಮೊದಲನೇ ಶಿಫಾರಸ್ಸೆ ಅದು ಮಣ್ಣು ಪರೀಕ್ಷಾ ರಿಪೋರ್ಟ್ ಅಲ್ಲಿ ಉದಾಹರಣೆಗೆ ಮಣ್ಣು ಹುಳಿ ಆಗಿದ್ರೆ ಆ ಮಣ್ಣು ಎಷ್ಟು ಹುಳಿ ಆಗಿದೆ, ಅದರಲ್ಲಿ ಏನ್ ಬೆಳೆ ಬೆಳಿಬಹುದು, ಮತ್ತೆ ಅದನ್ನ ಸುಧಾರಣೆ ಮಾಡೋದು ಹೇಗೆ, ಅದರ ಶಿಫಾರಸು ಮಾಡಿರ್ತಾರೆ. ಈಗ ನಮ್ಮಲ್ಲಿ ಉದಾಹರಣೆಗೆ ಈಗ ಶಿವಮೊಗ್ಗ ಜಿಲ್ಲೆನಲ್ಲೇನೆ ಈಗ ಅನೇಕ ತಾಲೂಕುಗಳಲ್ಲಿ ಈ ತೀರ್ಥಹಳ್ಳಿ, ಸಾಗರ, ಸೊರಬ, ಶಿಕಾರಿಪುರ ಇಂಥ ಕಡೆಗೆಲ್ಲ ವಿಪರೀತ ಮಳೆ ಆಗೋದ್ರಿಂದ ಅವೆಲ್ಲ ಈ ಕ್ಯಾಲ್ಸಿಯಂ, ಮ್ಯಾಗ್ನೇಷಿಯಂ ಅಂತ ಪೋಷಕಾಂಶಗಳಲ್ಲಿ ತೊಳೆದೋಗಿ ಮಣ್ಣು ಹುಳಿ ಆಗಿರುತ್ತೆ. ಇಂಥ ಹುಳಿ ಮಣ್ಣಾಗಿ ನೀವು ಹೇಳ್ದಂಗೆ ಏನ್ ಗೊಬ್ಬರ ಹಾಕಿದ್ರು ಇಳುವರಿ ಚೆನ್ನಾಗಿ ಬರಲ್ಲ. ಅದಕ್ಕೆ ಈ ಏಪ್ರಿಲ್ ಮೇ ತಿಂಗಳಲ್ಲೇನೆ ನಾವು ಸುಣ್ಣನ ಮಣ್ಣು ಪರೀಕ್ಷೆ ಆಧಾರದ ಮೇಲೆ ಸುಣ್ಣ ಕೃಷಿ ಸುಣ್ಣ. ಹೌದೌದು, ಮಣ್ಣು ಪರೀಕ್ಷೆ ಮಾಡಿದ್ರೆ ಅವ್ರು ಹೇಳ್ತಾರೆ ಸಾಧಾರಣ ಒಂದು 300 kg ಒಂದು 1500 kg ವರೆಗೂ ಒಂದೊಂದು ಎಕರೆಗೆ ನಾವು ಸುಣ್ಣ ಹಾಕಬೇಕಾಗ್ತದೆ. ಎಷ್ಟು ಹುಳಿ ಪ್ರಮಾಣ ಇದೆ, ಮಣ್ಣು ಯಾವ ಟೈಪ್ ಇದೆ, ಅದ್ರ ಮೇಲೆ ಹೋಗುತ್ತದೆ. ಮಣ್ಣು ಪರೀಕ್ಷೆ ಆಧಾರದ ಮೇಲೆ ಸುಣ್ಣ ಹಾಕ್ಬೇಕು. ಮುಖ್ಯವಾಗಿ ಏನಪ್ಪಾ ಅಂತಂದ್ರೆ ಸುಣ್ಣ ಬಿತ್ತನೆ ಟೈಮಲ್ಲಿ ಹಾಕಬಾರ್ದು, ಕನಿಷ್ಠ ಒಂದು 3-4 ವಾರ ಆದ್ರೂ ಮೊದ್ಲೇ ಮಣ್ಣಿಗೆ ಬೆರೆಸಿ ಕುಂಟೆ ಹೊಡೆದು ಮಣ್ಣಲ್ಲಿ ಅದಕ್ಕೆ ರಾಸಾಯನಿಕವಾಗಿ ಕ್ರಿಯೆಗೆ ಒಳಪಡ್ಲಿಕ್ಕೆ ಒಂದು ಅವಕಾಶ ಮಾಡಿಕೊಟ್ರೆ ಮಣ್ಣು ಸುಧಾರಿಸ್ತದೆ, ಬೆಳೆನ ಇಳುವರಿ ಚೆನ್ನಾಗಿ ಬರ್ತದೆ. ಇಲ್ಲಿ ಏನಪ್ಪಾ ಅಂದ್ರೆ ಕೃಷಿ ಇಲಾಖೆ ಈ ಪೋಷಕಾಂಶಗಳನ್ನ ಕೊಡ್ತಕ್ಕಂತ ಭೂಚೇತನ ಅನ್ನೋ ಯೋಜನೆ ಕೂಡ ಜಾರಿಯಲ್ಲಿದೆ, ಅದರ ಒಂದು ಸೌಲತ್ತನ್ನು ಕೂಡ ಪಡ್ಕೋಬಹುದು. ಯಾಕಂದ್ರೆ ದುಬಾರಿ ಆಗ್ತದೆ ಅಂತ ಹೆದರಿಕೆಯನ್ನು ಬೇಡ, ಇಲಾಖೆಯ ಸೌಲಭ್ಯಗಳು ಕೂಡ ಇದಾವೆ, ಅವುಗಳನ್ನು ಕೂಡ ಮಾಡ್ಕೋಬಹುದು. ಈ ಒಂದು ಪಕ್ಷ ಸೌಳು ಆಗಿತ್ತು, ಕ್ಷಾರವಾಗಿತ್ತು ಭೂಮಿ ಅಂತಂದ್ರೆ ಅವಾಗ ಏನ್ ಹಾಕ್ಬೇಕು, ಜಿಪ್ಸಮ್ ಹಾಕ್ಬೇಕು ಅಂತ ಹೇಳ್ತಾರೆ. ಇದು ಕೂಡ ಹೇಗೆ ಇದನ್ನು ಕೂಡ ಹಾಗೆ ಮಾಡ್ಬೇಕು, 1 ತಿಂಗಳು ಮುಂಚೆ ಮಾಡ್ಬೇಕು ಇದನ್ನ. ಹೌದೌದು, ಇದನ್ನು ಅಷ್ಟೇನೆ. ಈಗ ಸೌಳಾಕ್ಷಾರ ಭೂಮಿಯ ಒಂದು ಪ್ರದೇಶ ನಮ್ಮ ಭದ್ರಾಚಕಟ್ಟಿನಲ್ಲಿ ಸ್ವಲ್ಪ ಕಡಿಮೆ ಇದೆ, ಆದ್ರೂ ಕೆಲವು ಕಡೆಗೆ ನೀವು ಟೈಲೆಂಡ್ ಹೋದ್ರೆ ಉದಾಹರಣೆಗೆ ಈಗ ದಾವಣಗೆರೆ ತಾಲೂಕಿನಲ್ಲಿ, ಹರಿಹರ ತಾಲೂಕಿನಲ್ಲಿ ಸ್ವಲ್ಪ ಮಟ್ಟಿಗೆ, ಚನ್ನಗಿರಿ ತಾಲೂಕಿನಲ್ಲಿ ಸ್ವಲ್ಪ ಸಮಸ್ಯೆ ಇದೆ. ಅಂತ ರೈತರು ಏನ್ ಮಾಡ್ಬೇಕು, ಇದನ್ನ ಮಣ್ಣನ್ನು ಪರೀಕ್ಷೆ ಮಾಡಿಸ್ಕೊಂಡು ಅಲ್ಲಿ ಸೌಳಕ್ಷಾರದ ಸಮಸ್ಯೆ ಕಂಡು ಬಂದಿದ್ದು ನಿಜ ಆದ್ರೆ ನೀವು ಹೇಳಿದಾಗೆ ಅದನ್ನ ಜಿಪ್ಸಮ್ ಉಪ್ಪನ್ನು ಹಾಕ್ಬೇಕಾಗ್ತದೆ ಭೂಮಿಗೆ. ಇದನ್ನು ಕೂಡ ಮೊದ್ಲೇನೆ ಬಿತ್ತನೆಕ್ಕಿಂತ ಒಂದು ತಿಂಗಳು ಕನಿಷ್ಠ ಮೊದ್ಲೇನೆ ನಾವು ದೊಡ್ಡ ದೊಡ್ಡ ಪಟ್ಟಗಳನ್ನಾಗಿ ಮಾಡಿಕೊಂಡು ಜಿಪ್ಸಮ್ ಅನ್ನ ಭೂಮಿಗೆ ಚೆನ್ನಾಗಿ ಸೇರಿಸಿದ್ಮೇಲೆ ನೀರ್ ನಿಲ್ಸ್ಬೇಕಾಗತ್ತೆ. ಅಂದ್ರೆ ಈ ಸೋಡಿಯಂ ಅಂಶ ಪೂರ್ತಿ ಬಸ್ದೋಗ್ಬೇಕು ಭೂಮಿನಲ್ಲಿ. ಅದಕ್ಕೆ ತಕ್ಕ ಹಾಗೆ ಮಣ್ಣು ಪರೀಕ್ಷೆ ಆಧಾರದ ಮೇಲೆ ನಾವು ಜಿಪ್ಸಮ್ ಅನ್ನು ಹಾಕಿ ಬಸ್ದು ನಂತರ ನಾವು ಅದನ್ನ ಬಿತ್ತನೆಗೋ ನಾಟಿಗೋ ಮುಂದುವರಿಬೇಕಾಗ್ತದೆ. ಇದೇನಪ್ಪ ಅಂದ್ರೆ ಸೌಳು ಕ್ಷಾರ ಭೂಮಿ ಒಂದೇ ವರ್ಷದಲ್ಲಿ ಸುಧಾರಿಸೋದಿಲ್ಲ, ಕನಿಷ್ಠ 4-5 ವರ್ಷನಾದ್ರೂ ಇದನ್ನ ನಾವು ಜಿಪ್ಸಮ್ ಉಪ್ಪು ಹಾಕಿ ಮಾಡ್ತಾ ಇದ್ರೆ ಕ್ರಮೇಣವಾಗಿ ಭೂಮಿ ಸುಧಾರಿಸ್ತದೆ. ಅನಂತರ ನಾವೇನ್ ಮಾಡ್ಬೇಕಂದ್ರೆ ಈ ಮಣ್ಣು ಮತ್ತು ನೀರು ಸಂರಕ್ಷಣೆ ಕ್ರಮಗಳನ್ನು ನಮ್ಮ ಜಮೀನಲ್ಲಿ ಅಳವಡಿಸ್ಕೋಬೇಕು. ಪುನಃ ಮತ್ತೆ ಮೊದಲನೇ ಸ್ಥಿತಿ ಹೋಗಬಾರ್ದು ನಮ್ಮ ಜಮೀನು ಅನ್ನೋದಕ್ಕೆ. ಮತ್ತೆ ಸಾವಯವ ಪದಾರ್ಥಗಳನ್ನ ಹೆಚ್ಚು ಹೆಚ್ಚಾಗಿ ಭೂಮಿಗೆ ಪ್ರತಿ ವರ್ಷ ಸೇರಿಸೋದ ಕಡೆ ಗಮನ ಕೊಡಬೇಕು. ಅವಾಗ ಏನಾಗ್ತದೆ, ಈ ನಮ್ಮ ಮಣ್ಣು ಅಥವಾ ಮಣ್ಣಲ್ಲಿರ್ತಕ್ಕಂಥ ಪೋಷಕಾಂಶಗಳು ತೊಳೆದು ಆಚೆ ಹೋಗದಂಗೆ ನೋಡ್ಕೊಳ್ಬೇಕು ನಮ್ಮ ಮೊದಲಿಗೆ ಮಳೆ ಬಂದಾಗ. ಸೊ ಆ ಸಂದರ್ಭ ಬರದೇ ಇರೋ ಹಾಗೆ ನೋಡ್ಕೊಳ್ಳೋ ಜಾಣತನ ಇಲ್ಲಿ, ಬಂದ ಮೇಲೆ ಉಪಚಾರ ಮಾಡೋದಕ್ಕಿಂತ ಬಾರದೇ ಇರೋ ಹಾಗೆ ನೋಡ್ಕೊಳ್ಳೋದು ಒಳ್ಳೆ ಜಾಣತನ ಇಲ್ಲಿ. ಈಗ ಇನ್ನು ಈ ವಿಚಾರಕ್ಕೆ ಬಂದಾಗ ಮಣ್ಣು ಮಾದರಿ ತೆಗೀತಕ್ಕಂಥದ್ದು ಮತ್ತೆ ಮಣ್ಣು ಸುಧಾರಣೆ ಬಗ್ಗೆ ತಾವು ಹೇಳಿದ್ರೆ ಈಗ ಮತ್ತೇನು ವಿಚಾರಗಳನ್ನು ನಮ್ಮ ರೈತರು ಈ ಸಂದರ್ಭದಲ್ಲಿ ಗಮನದಲ್ಲಿಟ್ಕೋಬೇಕು, ಮರ್ಯಾದೆ ಗಮನದಲ್ಲಿಟ್ಕೋಬೇಕು, ಚಾಚು ತಪ್ಪೆ ಪಾಲಿಸಬೇಕು ಅನ್ನೋ ವಿಚಾರಗಳು ಏನಾಗಿದ್ದಾವೆ? ಅದೇ ಮುಖ್ಯವಾಗಿ ಈಗ ತಿಂಗಳಲ್ಲಿ ಒಂದು ಮೂರು ಅಂಶ ನಾವು ಈಗ ಚರ್ಚೆ ಮಾಡಿದ್ವಿ. ಮೊದಲನೇದು ಕೊಟ್ಟಿಗೆ ಗೊಬ್ಬರ ಸರಿಯಾದ ರೂಪದಲ್ಲಿ ತಯಾರು ಮಾಡಿ ಸಮಯಕ್ಕೆ ಸರಿಯಾಗಿ ಭೂಮಿಗೆ ಹಾಕೋದು ಮೊದಲನೇದು. ಎರಡನೇದು ಎಲ್ಲೆಲ್ಲಿ ಅವಕಾಶ ಇದೆ, ಎಲ್ಲಿ ಮಳೆ ಪ್ರಾರಂಭ ಆಗುತ್ತೋ ಅಂತ ಕಡೆಗೆ ಹಸಿರೆಲೆ ಗೊಬ್ಬರನ ಖಂಡಿತವಾಗೂ ಮಾಡಬೇಕು ಎರಡನೇದು. ಮೂರನೇದು ಮಣ್ಣು ಪರೀಕ್ಷೆ ಮಾಡಲಿಕ್ಕೆ ಇದು ಬಹಳ ಒಂದು ಸೂಕ್ತವಾದ ಕಾಲ. ಈ ಮಣ್ಣು ಪರೀಕ್ಷೆ ಅಂದ್ರೆ ಈಗ ಬಹಳಷ್ಟು ಜನ ಏನ್ ಅನ್ಕೊಂಡಿದ್ದಾರೆ ಅಂತಂದ್ರೆ ಇದು ಯಾವ್ದು ಕೊರತೆ ಇದೆ ಭೂಮಿನಲ್ಲಿ ಅದನ್ನ ಪೋಷಕಾಂಶ ರಸಗೊಬ್ಬರನ ಜಾಸ್ತಿ ಹಾಕಿ ಇಳುವರಿ ಜಾಸ್ತಿ ಮಾಡ್ಕೋಬಹುದು ಅಂತ ತಿಳ್ಕೊಂಡಿದ್ದಾರೆ. ಇದು ಒಂದೇ ಅನುಕೂಲ ಇಲ್ಲ, ಅದರಿಂದ ಬಹಳಷ್ಟು ಬೇರೆ ಅನುಕೂಲಗಳಿದಾವೆ ಇದರಲ್ಲಿ ಮಣ್ಣು ಪರೀಕ್ಷೆಯಿಂದ. ಈಗಾಗಲೇ ನಾವು ಚರ್ಚೆ ಮಾಡಿದಂಗೆ ಹುಳಿ ಇರಬಹುದು ಅಥವಾ ಕ್ಷಾರ ಸವಳಿನ ಸಮಸ್ಯೆ ಕೂಡ ಬಗೆಹರಿಸಬಹುದು. ಅದ್ರ ಜೊತೆಗೆ ಇನ್ನೊಂದು ಬಹಳ ಮುಖ್ಯವಾಗಿದೆ ಏನಪ್ಪ ಅಂದ್ರೆ, ನಮ್ಮ ಭೂಮಿನಲ್ಲಿ ಯಾವುದೇ ಪೋಷಕಾಂಶದ ಒಂದು ಪ್ರಮಾಣ ಜಾಸ್ತಿ ಆಗಿದ್ರೆ, ಅನೇಕ ವರ್ಷಗಳಿಂದ ಉಪಯೋಗಿಸಿ ಉಪಯೋಗಿಸಿ ಜಾಸ್ತಿ ಆಗಿದ್ರೆ ಅಂತ ಪೋಷಕಾಂಶದ ರಸಗೊಬ್ಬರವನ್ನು ಕಡಿಮೆ ಮಾಡಿ ಖರ್ಚನ್ನ ಕಡಿಮೆ ಮಾಡಲಿಕ್ಕೆ ಸಾಧ್ಯತೆ ಇದೆ. ಇದು ಬಹಳ ಮುಖ್ಯವಾಗಿದ್ದು ಮಣ್ಣು ಪರೀಕ್ಷೆನಲ್ಲಿ ಮತ್ತೆ ಯಾಕೆ ಹಾಕಬೇಕು. ಇಲ್ಲಿ ಒಂದು ಸಂಶೋಧನೆ ಇಲ್ಲಿ ನಾನು ಹೇಳಲಿಕ್ಕೆ ಇಷ್ಟಪಡ್ತೇನೆ. ನಮ್ಮ ವಲಯ ಕೃಷಿ ಸಂಶೋಧನಾ ಕೇಂದ್ರದಲ್ಲಿ ಈ ಹೊಗೆ ಸಪ್ಪಿಗೆ ನಾವು ಮೊದಲೇ 80 ಕೆಜಿ ರಂಜಕವನ್ನ ಶಿಫಾರಸು ಮಾಡ್ತಾ ಇದ್ವಿ. ಈ ಸಂಶೋಧನೆಯಿಂದ ನಮಗೆ ಕಂಡು ಬಂದಿದ್ದು ಏನಂದ್ರೆ, ಸಾಕಷ್ಟು ರಂಜಕದ ಪ್ರಮಾಣ ನಮ್ಮ ರೈತರ ಭೂಮಿನಲ್ಲಿ ಇರೋದ್ರಿಂದ 3 ವರ್ಷಕ್ಕೊಂದ್ಸಾರಿ DAP ಗೊಬ್ಬರ ಹಾಕಿದ್ರೆ ಸಾಕು, ಪ್ರತಿ ವರ್ಷ ಹಾಕೋ ಅವಶ್ಯಕತೆ ಇಲ್ಲ. ಮತ್ತೆ 30 ಕೆಜಿ ಅಷ್ಟು, 80 ಕೆಜಿ ಬದಲಿಗೆ 30 ಕೆಜಿ ಅಷ್ಟು ಹಾಕಿದ್ರೆ ಇಳುವರಿನಲ್ಲಾಗ್ಲಿ ಮತ್ತೆ ಗುಣಮಟ್ಟದಲ್ಲಾಗ್ಲಿ ಯಾವುದೇ ತೊಂದರೆ ಇಲ್ಲ ಅಂತ ಹೇಳಿ ನಮಗೆ ಕಂಡು ಬಂದು ಈಗ ನಾವು ಶಿಫಾರಸನ್ನೇ ಬದಲು ಮಾಡಿದೀವಿ. ಎಲ್ಲಿ ರಂಜಕದ ಪ್ರಮಾಣ ಜಾಸ್ತಿ ಇದೆ ಮಣ್ಣು ಪರೀಕ್ಷೆ ಆಧಾರದ ಮೇಲೆ ಗೊಬ್ಬರನೇ ಹಾಕೋದು ಬೇಡ, ನಾವು ಪ್ರಾತ್ಯಕ್ಷತೆಗಳನ್ನು ಕೂಡ ಮಾಡಿದೀವಿ. 3 ವರ್ಷಕ್ಕೊಂದ್ಸಾರಿ ರಂಜಕ ಹಾಕಿದ್ರೆ ಸಾಕು. ಇದರಿಂದ ಕನಿಷ್ಠ ಏನಿಲ್ಲ ಅಂತಂದ್ರು ನೋಡಿ, ಒಂದೊಂದು ಹೆಕ್ಟೇರ್ ಪ್ರದೇಶಕ್ಕೆ 2000 ರೂಪಾಯಿ ಬರೇ DAP ಗೊಬ್ಬರದ ಮೇಲೆ ಉಳಿಯುತ್ತೆ ರೈತರಿಗೆ. ಆದ್ರಿಂದ ಇದೊಂದು ಸರಿಯಾದ ಸಮಯ, ರೈತರು ಮಣ್ಣು ಪರೀಕ್ಷೆ ಮಾಡಿಸ್ಕೋಬೇಕು, ಅದರ ಪೂರ್ಣ ಉಪಯೋಗ ತಗೋಬೇಕು ಅಂತ ಹೇಳಿ ಕೇಳ್ತೀನಿ ನಾನು. ಈಗ ಏನಪ್ಪಾ ಅಂದ್ರೆ, ಎಲ್ಲ ನಮ್ಮ ಕೈಲೇ ಇದೆ ಅಲ್ವೇ. ಈಗ ಇನ್ನೊಂದೇನಪ್ಪಾ ಅಂದ್ರೆ, ನಾವು ವೈಜ್ಞಾನಿಕ ಮನೋಭಾವನೆಯನ್ನ ಬೆಳೆಸ್ಕೋಬೇಕು ಅನ್ನೋದು ಇಲ್ಲಿ ಮುಖ್ಯವಾಗಿ ತಾವು ಈ ತಮ್ಮ ಮಾತುಗಳನ್ನು ತಿಳಿದುವಂತ ವಿಚಾರ. ನಾವು ಹೌದು, ನಮ್ಮ ಅಜ್ಜ ಕೃಷಿ ಮಾಡ್ತಿದ್ರು, ನಮ್ಮ ಅಪ್ಪನು ಕೃಷಿ ಮಾಡ್ತಿದ್ರು, ನಾನು ಕೃಷಿ ಮಾಡ್ತಾ ಇದ್ದೀನಿ, ಏನು ಹೊಸ ವಿಷಯ ಅನ್ನೋ ಮನೋಭಾವನೆಯನ್ನ ಬಿಡಬೇಕು. ಹೊಸ ಹೊಸ ವಿಚಾರಗಳು ಸಂಶೋಧನೆಗಳು ನಡೀತಾ ಇದ್ದಾವೆ, ಅವುಗಳ ಫಲಿತಾಂಶಗಳು ನಮಗೋಸ್ಕರ ಲಭ್ಯವಿದ್ದಾವೆ, ಅವುಗಳೆಲ್ಲ ಮಾಹಿತಿಯನ್ನು ನಾವು ಪಡ್ಕೊಂಡು ನಮ್ಮ ಉತ್ಪಾದಕತೆಯನ್ನ, ನಮ್ಮ ಭೂಮಿಯ ಆರೋಗ್ಯವನ್ನು ಕಾಪಾಡಿಕೊಂಡು ಉತ್ಪಾದಕತೆ ಹೆಚ್ಚಿಗೆ ಮಾಡ್ಕೋಬೇಕು. ಉತ್ಪಾದಕತೆ ಭೂಮಿಯಲ್ಲಿ ಸರಿ ಇಲ್ಲ ಇದ್ರೆ ನಾವು ಎಷ್ಟೇ ಕಷ್ಟಪಟ್ಟು ಕೂಡ ಅನ್ಕೊಂಡಷ್ಟು ಇಳುವರಿನ ಪಡೆಯಲು ಸಾಧ್ಯ ಇಲ್ಲ. ಈ ಒಂದು ಅಂಶವನ್ನು ಗಮನದಲ್ಲಿಟ್ಟುಕೊಂಡು ಹೆಚ್ಚಿನ ಒಂದು ವೈಜ್ಞಾನಿಕ ಕ್ರಮಗಳನ್ನು ಅಳವಡಿಸಿಕೊಳ್ಳೋಣ, ಹೆಚ್ಚಿನ ಒಂದು ಇಳುವರಿಯನ್ನು ನಾವು ಬಿತ್ತಿದಂತೆ ಬೆಳೆಯಿಂದ ಪಡೆಯೋಣ ಅನ್ನೋ ಹಾರೈಕೆ ಒಡನೆ. ಮತ್ತೆ ಬೇಸಾಯದ ಖರ್ಚನ್ನ ಕಡಿಮೆ ಮಾಡಿಕೊಂಡು ಅಧಿಕ ಲಾಭವನ್ನ ಪಡೆಯೋ ನಿಟ್ಟಿನಲ್ಲಿ ಪ್ರಯತ್ನ ಮಾಡೋಣ ಅಂತ ಹಾರೈಕೆ ಒಡನೆ ಇವತ್ತಿನ ಸಂದರ್ಶನ ಮುಖ್ಯಣೆ. ಧನ್ಯವಾದಗಳು ವಾಗೀಶ್ವರ್. ನಮಸ್ಕಾರ. ನಮಸ್ಕಾರ. ಇದುವರೆಗೂ ಮಣ್ಣಿನ ಆರೋಗ್ಯ ನಿರ್ವಹಣೆಗಾಗಿ ರೈತರು ಅನುಸರಿಸಬೇಕಾದ ಕೆಲವು ಬಿತ್ತನೆ ಪೂರ್ವ ಕ್ರಮಗಳು, ಈ ಕುರಿತು ಡಾಕ್ಟರ್ TS ವಾಗೀಶ್ ಅವರೊಡನೆ ಸಂದರ್ಶನ ಕೇಳಿದಿರಿ. ಇವರನ್ನು ಸಂದರ್ಶಿಸಿದವರು ಡಾಕ್ಟರ್ MG ವೇದಮೂರ್ತಿ. ಈಗ ಭದ್ರಾವತಿ ತಾಲೂಕು ಅತ್ತಿಗುಂದದ ಶ್ರೀಮತಿ ನೇತ್ರಾವತಿ ಮತ್ತು ಸಂಗಡಿಗರಿಂದ ಸೋಬಾನೆ ಪದ ಕೇಳೋಣ. ಕಣ್ಣೀ ನಂಗೆ ರಂಬೆದ್ದು ಬರುತ್ತಾಳೆ ಶೋಭಾನವೇ ಎಂಬ ಬಿಡಿರವ್ವ ಜನರೆಲ್ಲ, ಎಂಬ ಬಿಡಿರವ್ವ ಜನರೆಲ್ಲ, ಎಂಬ ಬಿಡಿರವ್ವ ಜನರೆಲ್ಲ, ಎಂಬ ಬಿಡಿರವ್ವ ಜನರೆಲ್ಲ, ಎಂಬ ಬಿಡಿರವ್ವ ಜನರೆಲ್ಲ ಬಾಳೆಗೆ ಶೋಭಾನವೇ ಅವ್ರ ತಾಯಿ ತಂದೆ ಹಗಲಿ ಬರೋ ತಾಳೆ, ತಾಯಿ ತಂದೆ ಅಗಲಿ ಬರೋ ತಾಳೆ, ತಾಯಿ ತಂದೆ ಅಗಲಿ ಬರೋ ತಾಳೆ, ತಾಯಿ ತಂದೆ ಅಗಲಿ ಬರೋ ತಾಳೆ, ಬಾಳೆ ಹಣ್ಣಿ ನಂಗೆ ಬಾಳೆದ್ದು ಬರುತ್ತಾಳೆ ಶೋಭಾನವೇ ಜಾಗ ಬಿಡಿರವ್ವ ಜನರೆಲ್ಲ, ಜಾಗ ಬಿಡಿರವ್ವ ಜನರೆಲ್ಲ, ಜಾಗ ಬಿಡಿರವ್ವ ಜನರೆಲ್ಲ, ಜಾಗ ಬಿಡಿರವ್ವ ಜನರೆಲ್ಲ, ಜಾಗ ಬಿಡಿರವ್ವ ಜನರೆಲ್ಲ ಬಾಳೆಗೆ ಶೋಭಾನವೇ ಅವರಣ ತಮ್ಮರಗಲಿ ಬರೋ ತಾಳೆ, ಅವರಣ ತಮ್ಮರಗಲಿ ಬರೋ ತಾಳೆ, ಅವರಣ ತಮ್ಮರಗಲಿ ಬರೋ ತಾಳೆ, ಅವರಣ ತಮ್ಮರಗಲಿ ಬರೋ ತಾಳೆ, ಕಿತ್ತಾಳೆ ಹಣ್ಣಿನಂಗೆ ನಿಸ್ತ್ರೆದ್ದು ಬರುತ್ತಾಳೆ ಶೋಭಾನವೇ ಜಾಗ ಬಿಡಿರವ್ವ ಜನರೆಲ್ಲ ಜಾಗ ಬಿಡಿರವ್ವ ಜನರೆಲ್ಲ ಜಾಗ ಬಿಡಿರವ್ವ ಜನರೆಲ್ಲ ಜಾಗ ಬಿಡಿರವ್ವ ಜನರೆಲ್ಲ ಜಾಗ ಬಿಡಿರವ್ವ ಜನರೆಲ್ಲ ಬಾಲೆಗೆ ಶೋಭಾನವೇ ಅವರ ಕತಂಗರಗಲಿ ಬರೋ ತಾಳೆ ರಕತಂಗರಗಲಿ ಬರೋ ತಾಳೆ ರಕತಂಗರಗಲಿ ಬರೋ ತಾಳೆ ರಕತಂಗರಗಲಿ ಬರೋ ತಾಳೆ ಪಟ್ಟೆ ವಸ್ತುರುವೆ ಅದು ನಮಗೆ ಮರೆಯಾದೆ ಶೋಭಾನವೇ ಇಪ್ಪತ್ತೆ ವರುಷ ತಪಸಿದ್ದೆ ಇಪ್ಪತ್ತೆ ವರುಷ ತಪಸಿದ್ದೆ ಇಪ್ಪತ್ತೆ ವರುಷ ತಪಸಿದ್ದೆ ಇಪ್ಪತ್ತೆ ವರುಷ ತಪಸಿದ್ದೆ ಇಪ್ಪತ್ತೆ ವರುಷ ತಪಸಿದ್ ಮಾವನ ಮಗಳೇ ಶೋಭಾನವೇ ಕಾಲೆರಡ ಕಂಡೆ ಮುಖವ ಕಾಣೆ ಕಾಲೆರಡ ಕಂಡೆ ಮುಖವ ಕಾಣೆ ಕಾಲೆರಡ ಕಂಡೆ ಮುಖವ ಕಾಣೆ ಕಾಲೆರಡ ಕಂಡೆ ಮುಖವ ಕಾಣೆ ಬಣ್ಣ ದೋಸ್ತರುವೆ ಮತ್ತು ನಮಗೆ ಮರೆಯಾದೆ ಶೋಭಾನವೇ ಹನ್ನೆರಡೆ ವರುಷ ತಪಸಿದ್ದೆ ಹನ್ನೆರಡೆ ವರುಷ ತಪಸಿದ್ದೆ ಹನ್ನೆರಡೆ ವರುಷ ತಪಸಿದ್ದೆ